ಬೇಡ ಅನ್ನ ಒಟ್ಟಿಗೆ ಬಂದ್ಬಿಟ್ಟಿದ್ವಿ. ಓ ಹೌದಾ, ಕುಮಾರ್ ಅವ್ರ ಮತ್ತೆ ಬರೀ ಲಾಭದ ಲೆಕ್ಕದಲ್ಲಿ ಹೇಳಿದ್ರು, ಈ ಲಾಸದ್ದು ಹೇಳಿ, ಯಾಕೆ ಲಾಸ್ ಆದ್ರೆ ಮತ್ತೆ ಯಾಕೆ ಆ ಲಾಸಿಂದ ಹೇಗೆ ಹೊರಗಡೆ ಬಂದ್ರಿ, ಇದನ್ನ ಸ್ವಲ್ಪ ಹೇಳ್ಕೊಡಿ ನಮ್ಮ ರೈತರಿಗೆ, ಅದು ನಿಜವಾಗ್ಲೂ ಬೇಕಾಗಿರ್ತಕ್ಕಂಥದ್ದು. ಕೃಷಿಲಿ ಆದಾಯನೂ ಮಾಡ್ತೀವಿ, ನಷ್ಟನೂ ಮಾಡ್ತೀವಿ. ಭೂತಾಯಿ ಕೊಟ್ಟು ನೋಡ್ತಾಳೆ, ತಗೊಂಡು ನೋಡ್ತಾಳೆ. ಧೃತಿ ಕೆಟ್ಟರೆ ನಾವು ಸೋತು ಅಂತ, ಅಲ್ಲಿಗೆ ಸೋತ್ರೆ ನಾವು ಮತ್ತೆ ಗೆಲ್ಲಕ್ಕಾಗಲ್ಲ. ಗೆಲ್ಲಬೇಕು ಅಂದ್ರೆ ಅಲ್ಲೇ ಹುಡುಕ್ಬೇಕು ಭೂಮಿಲಿ. ಅದಕ್ಕೆ ಭೂಮಿನ ಬಿಡದಂಗೆ ಅವಳನ್ನ ನಂಬಿ ಕಡೆಗೆ ಪ್ರಯತ್ನ ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡಿ ಅಂತ ಮಾಡ್ತಾ ಇರೋದ್ರಿಂದ ಅವಳು ಸಾಕಷ್ಟು ಈಗ ನಮ್ಗೆ ಒಳ್ಳೆ ವೃದ್ಧಿ ಕೊಟ್ಟಿದ್ದಾಳೆ. ನನಗೆ ನಿಜವಾದ ತೃಪ್ತಿ ಇದೆ ಈಗ ಅದರಲ್ಲಿ. ಸಾಧ್ಯವಾದಷ್ಟು ನಮಗೆ ಅನ್ನ ಸಿಗ್ತಾ ಇದೆ ಅಂತಾನೆ ನಾನು ಯೋಚನೆ ಮಾಡಬೇಕು. ಅಯ್ಯೋ ಕೈ ತುತ್ತು ಸಿಕ್ಕಿಲ್ಲ ಅಂತ ಅಂದ್ಬಿಟ್ರೆ ನಾನು ಇಷ್ಟಪಡಕ್ಕಿಲ್ಲ. ಈ ವರ್ಷ ಕೊಡಲಿಲ್ಲ, ಮುಂದೆ ವರ್ಷ ಕೊಡ್ತಾಳೆ. ಸುಟ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಲ್ಲ, ಅದನ್ನ ಹೇಳ್ಕೊಳಕ್ಕೆ ಸ್ವಲ್ಪ ಹೃದಯ ಒಪ್ತಾ ಇಲ್ಲ ಜಾಸ್ತಿ. ಯಾವ ಬೆಳೆಯಲ್ಲಿ ನೀವು ಹೆಚ್ಚು ನಷ್ಟ ಮಾಡ್ಕೊಂಡ್ರೆ? ಯಾವುದು ಬೆಳೆಯಲ್ಲ, ಸ್ವಲ್ಪ ಭತ್ತ ಆದ್ರೆ ಸ್ವಲ್ಪ ನಂಗೆ ಒಂದೇ ವರ್ಷ ನಂಗೆ ಪ್ರಾಬ್ಲಮ್ ಕೊಟ್ಟಿದ್ದು, ಅದ್ ಬಿಟ್ರೆ ಇನ್ನೇನು ತೊಂದರೆ ಕೊಡ್ಲಿಲ್ಲ. ಆಮೇಲೆ ಒಂದು ಅರಿಶಿನದಲ್ಲಿ ಲಾಸ್ ಏನಾಗ್ಲಿಲ್ಲ, ನನ್ನ ಖರ್ಚು ವೆಚ್ಚ ಈಕ್ವಲೆಂಟ್ ಬಂದ್ಬಿಡ್ತು. ಒಂದೆರಡು ಈಕ್ವಲೆಂಟ್ ಬಂದ್ಬಿಡ್ತು, ಮಾರ್ಕೆಟ್ ರೇಟ್ ಏನಾಗುತ್ತೋ ಮೇಲೆ ಇದ್ದಿದ್ದು ಕಡಿಮೆ ಬತ್ತು. ನಮ್ಗೆ ಇಳುವರಿ ಸ್ವಲ್ಪ ಒಂದ್ಸಲ ನೀವು ಮಳೆ ತುಂಬಾ ಆದಾಗ ಏನಾಗುತ್ತೆ, ಅದು ಸ್ವಲ್ಪ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಈಗ ಅರಿಶಿನ ಬೆಳೆ ಬೆಳಿಬೇಕಾದ್ರೆ ಮಳೆ ಜಾಸ್ತಿ ಆಗಬಾರ್ದು, ಮಳೆ ಶ್ರೀತ ಜಾಸ್ತಿ ಆಗಬಾರ್ದು. ಓವರ್ ಮಳೆ ಆದರೆ ತಡ್ಕೊಳ್ಳಲ್ಲ ಅದು. ಈಗ ಒಂದು ವಾರಕ್ಕೋ 15 ದಿನಕ್ಕೋ ಮಳೆ ಹೋದ್ರೂ ಉಪಯೋಗ ಆಗುತ್ತೆ. ಈಗ ಕಳೆದ 3-4 ವರ್ಷದಿಂದ ಡೈಲಿ ಮಳೆ ಹೋಯ್ತಿದ್ದಾರೆ, ಅಂತ ಮಳೆ ಹೋದ್ರೆ ಅದ್ರಲ್ಲಿ ಬೆಳೆಯೋಕ್ಕಾಗಲ್ಲ ನಾವು. ಅದರಲ್ಲೂ ವೆಟ್ ಲ್ಯಾಂಡಲ್ಲಿ ಆಗೋದೇ ಇಲ್ಲ, ಡ್ರೈ ಲ್ಯಾಂಡಲ್ಲಿ ಸುಮಾರಾಗಿ ಉಳಿಸ್ಕೋಬೋದು. ಅಂದರೆ ಭಾಳ ಪ್ರಯತ್ನ ಮಾಡಬೇಕು ಅದಕ್ಕೆ, ಪ್ರಯತ್ನ ಮಾಡಿ. ಈಗ ಭೂತಾಯಿ ಈ ಸಲ ನನಗೆ ಭೂಮಿಯಿಂದ ಏನೂ ಬರಲಿಲ್ಲ, ಅಯ್ಯೋ ನಾ ಮೋಸ ಮಾಡ್ಬಿಟ್ಲಂದ್ರೆ ಮುಂದೆ ವರ್ಷಕ್ಕೆ ಹೊಸ ಪ್ರಯೋಗ ಮಾಡಿ ನಾವು ಬೆಳೆದಾಗ ಅದನ್ನು ಅಲ್ಲಿ ವಾಪಸ್ ತೊಗೋಬೇಕು. ಇದಕ್ಕೆ ನನಗೆ ಕೆಲವು ನಮ್ಮ ಸ್ನೇಹಿತರುಗಳು ಮತ್ತು ಕೃಷಿ ಇಲಾಖೆ ಕೆಲವು ನನ್ನ ಸ್ನೇಹಿತರುಗಳಿದ್ದಾರೆ ಅವರು, ಮತ್ತು ನಮ್ಮ ವಿ ಸಿ ಪಾರಮಲ್ಲಿ ಇರುವಂಥ ಕೆಲವು ವಿಜ್ಞಾನಿಗಳು, ಅವರು ತುಂಬಾ ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಈಗ ಒಂದು 2 ವರ್ಷದಿಂದೀಚೆಗೆ ತುಂಬಾ ಸಾಥ್ ಕೊಡ್ತಾ ಇದ್ದಾರೆ ನನಗೆ. ಸಾಥ್ ಕೊಡ್ತಾರೆ ಅವ್ರಿಗೆ, ನಾವು ಯಾವುದೇ ಒಂದು ಪ್ರಯೋಗ ಮಾಡಬೇಕಾದ್ರೂ, ಈ ಹೊಸ ತಳಿಗಳು ಮಾಡೋದಾಗಲಿ, ಒಂದು ಕೃಷಿ ಮಾಡೋದ್ರ ಬಗ್ಗೆ ಆಗಲಿ, ಒಂದು ನಮ್ಗೇನು ಮಾಡ್ತಾರೆ, ಅಡ್ವೈಸ್ ಮಾಡ್ತಾ ಇದ್ದಾರೆ ಸರ್ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಅವ್ರು ಒಂದು ಹೇಳಿದ್ರೆ ಅದನ್ನು ಏನು ಹೇಳಿದ್ದಾರೆ, ಯಾತಕ್ಕೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡ್ಕೋತೀನಿ ಒಂದು. ಎರಡನೇದಾಗಿ ಅದು ಹೆಂಗೆ ಮಾಡಿದ್ರೆ ಉಪಯೋಗ ಆಗುತ್ತೆ, ಮುಂದೆ ಫ್ಯೂಚರ್ಗೆ ಇದು ಬರುತ್ತಾ ಇಲ್ವಾ ಅಂತ ಮತ್ತೆ ಆಮೇಲೆ ನಾನು ಅನಲೈಸ್ ಮಾಡ್ಕೊಂಡು ಅದಕ್ಕೆ ಕೈ ಹಾಕೋ ಪ್ರಯತ್ನ ಮಾಡ್ತೀನಿ. ಅವ್ರಟ್ಟು ಅವ್ರು ಹೇಳಿರೋದ್ರಲ್ಲಿ 70-80% ಸಕ್ಸಸ್ ಆಗಿದೆ ಅವ್ರು ಹೇಳೋ ರೀತಿಗಿನ. ಅವ್ರು ಹೇಳಿ ರೀತಿಗಿನ ನಾನೇ ಮನವರಿಕೆಯಿಂದ ಜಾಸ್ತಿ ಮಾಡಿದಾಗ ಅವ್ರು ಇನ್ನೂ ಖುಷಿ ಪಟ್ಟಿದ್ದಾರೆ, ನನ್ನ ಟೆಕ್ನಾಲಜಿಗಿನ್ನ ನಿಮ್ಮ ಬುದ್ಧಿವಂತಿಕೆ ಜಾಸ್ತಿ ಕೆಲಸ ಮಾಡಿದೆ ಇಲ್ಲಿ, ನೀವು ಮಾಡಿರೋ ಶ್ರಮ ಇದೆಯಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇಲ್ಲಿ, ನಾವು ಈ ಕ್ರಾಪ್ನ ಈ ಮಟ್ಟಿಗೆ ಈಲ್ಡಿಂಗ್ ನಾವು ತೆಗೆಯೋಕ್ಕಾಗಲಿಲ್ಲ, ನೀವು ಮಾಡಿದಿರೋದು ನಮ್ಗೆ ನಿಜವಾಗ್ಲೂ ಸಂತೋಷ. ಇಷ್ಟು ತುಂಬ ಚೆನ್ನಾಗಿ ಬಂದಿದೆ, ನೀವು ಪ್ರಯೋಗ ಈಗ ಅವ್ರು ಹೇಳ್ಕೊಟ್ಟಿದ್ದಂಥ ಏನು ಪ್ರಯೋಗ ನಿಮ್ಮ ಜಮೀನಲ್ಲಿ ನಡೀತಾ ಇದೆ? ಈಗ ಅವರು ಏನು ಈಗ ಹೊಸ ತಳಿಗಳ ಭತ್ತಗಳನ್ನ ನಮಗೆ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅವರು ಪ್ರಾಯೋಗಿಕವಾಗಿ ತುಂಬ ಜನ ಇದ್ದಾರೆ, ಅವರು ಬೇರೆಯವರೆಲ್ಲ ಅದ್ರಲ್ಲಿ ನಾವು ಒಬ್ಬರು. ಅವರು IR60 ಪರ್ ಕೊಟ್ಟರು ಹೊಸಲ, ಬರೀ 3 ಕೆಜಿ ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಾಗ KMP 225 ಅಂತ ಅದಕ್ಕೆ ಎರಡು ಮರ್ಜ್ ಮಾಡೋಂಗೆ ಈಕ್ವಲೆಂಟ್ ಇರುವಂಥದ್ದನ್ನು ಮಾಡಿ ಕೊಟ್ಟಿದ್ರು, ಸುಧಾರಿತ ತಳಿಗಳಿದನ್ನು ಬೆಳೀರಿ ಅಂತ. ಸೊ ಅದನ್ನು ಒಂದು 10-11 ಕ್ವಿಂಟೆಗೆ ಹಾಕಿದ್ದೆ, ಅದು 9 ಕ್ವಿಂಟಲ್ 60 ಕೆಜಿ ಭತ್ತ ಆಗಿತ್ತು ಅಷ್ಟಕ್ಕೆ. ಅದು ಮಾಡಿದಾಗ ಅವರು ಹೇಳಿದ್ರು ಇಷ್ಟು ಬಂದಿದೆ, ಒಳ್ಳೆ ಇಳುವರಿ ಬಂದಿದೆ. ಆಗ ಆ ಲೆಕ್ಕಕ್ಕೆ ಹೋದ್ರೆ ಎಕರೆಗೆ 28-30 ಕ್ವಿಂಟಲ್ ಭತ್ತ ಆಯಿತು. ಸೊ ಇದು ಒಳ್ಳೆ ಇಳುವರಿ. ಇವಾಗ 2,000 ರೇಟ್ ಸಿಕ್ಕರು 60,000 ದುಡ್ಡು ಆಗುತ್ತೆ. ಅದು ಖರ್ಚು ವೆಚ್ಚ ಕಳೆದ್ರು ಒಂದು 20-30,000 ದುಡ್ಡು ಉಳಿಸ್ಕೋಬೋದು ಅನ್ನೋ ರೀತಿಲಿ ಇದು ಮಾಡಿದ್ರು. ಬಟ್ ನಾವು ಏನೇ ಮಾಡಬೇಕಾದ್ರೆ ನನ್ನ ಸ್ವಯಂ ಬುದ್ಧಿಯಿಂದ ಮಾಡ್ತೀನಿ. ಬಟ್ ಯಾವುದೇ ಮಾಡಿದ್ರು ನಾನು ಈ ಸ್ಪ್ರೇ ಅನ್ನೋದನ್ನ ನಾನು ಭೂಮಿಲಿ ಕಡಿಮೆ ಮಾಡೋದನ್ನ ಯಾವಾಗಲೂ. ಅಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ, ಈ ಬೆಳೆಯೆಲ್ಲ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಹೆಚ್ಚು ಯಾವ ಪದ್ಧತಿಯನ್ನ, ರಾಸಾಯನಿಕ ಪದ್ಧತಿಯನ್ನು ಅಳವಡಿಸ್ಕೋತಾ ಇದ್ದೀರಾ ಅಥವಾ ಈ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಂಡು ಮಾಡ್ತಾ ಇದ್ದೀರಾ ಹೇಗೆ ಅಂತ? ಅತಿ ಹೆಚ್ಚು ಈಗ ಹಸಿರೆಲೆ ಗೊಬ್ಬರ ಅಂತ ನಾನು ಮೊದಲೇ ಹೇಳಿದ್ನಲ್ಲ ನಿಮಗೆ, ಹಸಿರೆಲೆ ಗೊಬ್ಬರನ ತುಂಬಾನೇ ಭೂಮಿಗೆ ಮರ್ಚ್ ಮಾಡ್ತೀನಿ, ತುಂಬಾ ಮರ್ಚ್ ಮಾಡ್ತೀನಿ. ಆಮೇಲೆ ಜೊತೆಗೆ ಮಂಡೆ ಕುರಿಯವ್ರನ್ನ ಏನ್ ಮಾಡ್ತೀನಿ, ತಿಂಗಳ ಅಂಗಡ್ಲೆ ಅವ್ರನ್ನ ಗದ್ದೆಲಿ ಹಾಕಿಸ್ತೀನಿ ನಾನು. ಕಮ್ಮಿ ಅಂದ್ರೆ ಒಂದು ತಿಂಗಳಾರು ಹಾಕ್ತಾರೆ ಅವರು. ಮಂಡೆ ಕುರಿ ಹಾಕೋದ್ರಿಂದ ಏನಾಗುತ್ತೆ ನನಗೆ, ತುಂಬಾನೇ ಗೊಬ್ಬರ ಭೂಮಿಗೆ ಸಾಕಷ್ಟು ಆಗುತ್ತೆ ನಾನು. ಅದು ಸಾಕಷ್ಟು ನಾನೇನ್ ಮಾಡ್ತೀನಿ, ಹೆಚ್ಚಿಗೆ ಜಾಸ್ತಿ ಅಗಲ ತಡ್ಸಕ್ ಹೋಗಲ್ಲ, ಕಮ್ಮಿ ಒಂದ್ ಗದ್ದೆ ಎರಡು ಗದ್ದೆಗಳು ಮಾತ್ರ ಕೊಡ್ಬೇಕು ಅವರು. ಜಾಸ್ತಿ ಅಲ್ಲೇ ಬಿಡ್ಬೇಕು, ಈ ವರ್ಷ ಬಿಟ್ಟರೆ ಮುಂದೆ ವರ್ಷ ಬೇಕಾದ್ರೆ ಬೇರೆ ಗದ್ದೆ ಕೂತ್ಕೊಳ್ಳಿ ಅನ್ನೋ ರೀತಿಲಿ ಮಾಡೋದ್ರಿಂದ ಇದೇನಾಗುತ್ತೆ, ತೆಂಡೆ ಭೂಮಿ ಸಾಯುವತ್ತೆ, ಮತ್ತೆ ಹಸಿರಲ್ಲಿ ಹಾಕೋ ಗೊಬ್ಬರ ಎಲ್ಲ ಏನ್ ಮಾಡುತ್ತೆ, ಫಲವತ್ತತೆ ಆಗ್ತಾ ಇದೆ. ಈ ಕೃಷಿ ಅಧಿಕಾರಿಗಳು ಮತ್ತೆ ಅವರು ತುಂಬಾ ಜನ ಬಂದ ಅದನ್ನೆಲ್ಲ ಸರ್ವೆ ಮಾಡಿದ್ದಾರೆ ಆಲ್ರೆಡಿ. ನನ್ನ ಭೂಮಿ ಬಂದು ಸುಮಾರು ಜನ ಬರ್ತಾರೆ, ಬಂದು ಸರ್ವೆನು ಮಾಡೋರೆ ನೋಡಿದ್ದಾರೆ ಎಲ್ಲಾರು. ಆಮೇಲೆ ಅದ್ರ ಜೊತೆಗೆ ಈ ಸಲ ಹುಬ್ಬಳ್ಳಿಲಿ ಒಂದು ಆರ್ಗ್ಯಾನಿಕ್ ಗೊಬ್ಬರ ಮಾಡಿರೋ ಒಂದು ಬಗ್ಗೆ ಒಂದು ಮಾಹಿತಿ ಸಿಕ್ತದ್ದು, ಅಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ಹೀಗೆ ಅಂತ. ಅದನ್ನು ಕಂಪ್ಲೀಟ್ ಎಲ್ಲ ಸ್ಟಡಿ ಮಾಡಿದಾಗ ಅದು ಪರವಾಗಿಲ್ಲ ಅನ್ನಿಸ್ತು ನನಗೆ. ಇವಾಗ ಏನ್ ಮಾಡಿದೆ ನಾನು, ಖಾಸಗಿ ಕಂಪನಿ ಅವ್ರದ್ದು, ಅವರು ಆರ್ಗ್ಯಾನಿಕ್ ಆಗಿ ತುಂಬಾನೇ ಮಾಡಿದ್ದಾರೆ ಅದ್ರ ಬಗ್ಗೆ. ಅದನ್ನು ನೋಡಿ ಈಗ ನಾವೇನ್ ಮಾಡೋದು ಟ್ರೈ ಮಾಡೋಣ ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು, ಇಪ್ಪತ್ತಿದೆ ಅದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ನೀವು ಹಾಕೊಳ್ಳಿ, ನೀವು ಒಂದ್ಸಲ ಈ ಸಲ ಗ್ರೋತ್ ನೋಡಿ ಮಾಡಿದ್ರೆ ನೆಕ್ಸ್ಟ್ ಇಯರ್ ಇದನ್ನ ಕಂಪ್ಲೀಟ್ ನಮ್ಮದನ್ನೇ ಅಳವಡಿಸ್ಬೋದು ನೀವು ಅಂತ. ಅದನ್ನ ಎರಡು ಮಿಕ್ಸ್ ಮಾಡಿ ಹಾಕಿದೆ, ಈಗ 20-21 ಡೇಸ್ಗೆ ಅದು ಮ್ಯಾಕ್ಸಿಮಮ್ ಲೆವೆಲ್ ರೀಚ್ ಆಗಿದೆ, ಅದು ಒಳ್ಳೆ ಬ್ಲ್ಯಾಕ್ ಹಸಿರಿದೆ. ಅವರು ಕಂಪನಿಯಿಂದ ಬಂದಿದ್ರು, ಅವರು ಮಾರ್ಕೆಟಿಂಗ್ ಆಫೀಸರ್, ಸ್ಟೇಟ್ ಆಫೀಸರ್, ಅವ್ರು ಬಂದು ತುಂಬಾನೇ ನಾಗರಾಜ್ ಅಂತ ಹೇಳಿ ಅವ್ರು ಬಂದು ನೋಡಿ ಬಹಳನೇ ಖುಷಿ ಪಟ್ಟರು ಇದೆ ಅಂತ. ನನಗೂ ತುಂಬಾ ಖುಷಿ ಆಯಿತು ಅಂದ್ರೆ ಅಲ್ಲಿ ಒಳ್ಳೆ ಹಸಿರೆಲ್ಲ ಗೊಬ್ಬರ ಆಯಿತು, ಮತ್ತೆ ಜೊತೆಗೆ ಫಲವತ್ತಾಗಿತ್ತು, ಭೂಮಿ ತುಂಬಾನೇ ಇದಾಗಿ ಮಾಡಿದ್ದೆ ತುಂಬಾನೇ. ಅದು ಅದಾದ್ಮೇಲೆ ಮತ್ತೆ ನನಗೆ ವೀರ್ಯ ಕೊಡ್ಬೇಕಾದ್ರೆ ಅಷ್ಟೇ, ಈಗ ನೆಕ್ಸ್ಟ್ ವೀರ್ಯ ಕೊಡುವಾಗ ಕಮ್ಮಿ ಕೊಟ್ಟೆ, ಒಂದು 20 kg ಕೊಟ್ಟೆ. ಆಮೇಲೆ ಅವ್ರದೇ ಪೊಟಾಸ್ ಇದೆ, ಮೊಲಾಸಿಸ್ ಪೊಟಾಸ್ ಅಂತೇಳಿ ಕಬ್ಬಲ್ಲಿ ಮಾಡಿದ್ದಾರೆ ಅದನ್ನು. ನಾನು ಈ ಪೊಟಾಸ್ ಕೊಡಲಿಲ್ಲ, ಆ ಪೊಟಾಸನ್ನು ತಂದು ಒಂದು 3/4 kg 50 kg ಅದನ್ನೇ ಹಾಕಿದೆ ಅದನ್ನು. ಅದನ್ನು ನೋಡಿದ್ಮೇಲೆ ನನಗೆ ಇನ್ನು ಮುಂದೆ ಈ ಸಾವಯವ ಕೃಷಿಗೆ ಇನ್ನೇನು ಎತ್ತರ ಬಂದಿದ್ದೀನಿ, ಇನ್ನೊಂದು ಏನೇನು ಇನ್ನೊಂದು 50 kg ಗೊಬ್ಬರನ ಮಿಕ್ಸ್ ಮಾಡ್ತಾ ಇದ್ದೀನಿ, ಅದನ್ನು ಅವಾಯ್ಡ್ ಮಾಡಿಬಿಟ್ರೆ ನಾನು ಸಾವಯವಕ್ಕೆ ಹತ್ತಿರ ಬಂದಂಗೆ ಸಂಪೂರ್ಣ ಸಾವಯವಕ್ಕೆ ಭೂಮಿ ಫಲವತ್ತತೆ ಇದೆ. ಈಗ ನಾನು ಮಣ್ಣಿಗೆ ಲ್ಯಾಬಲ್ಲೆಲ್ಲ ಮಾಡಿಸಿದಾಗ ಅವರು ತುಂಬಾನೇ ಚೆನ್ನಾಗಿದೆ, ಪೊಟಾಸು ಇದು ಎಲ್ಲ ತುಂಬಾನೇ ಇದೆ ಭೂಮಿಲಿ, ನಿಮ್ಗೇನು ಅವಶ್ಯಕತೆ ಇಲ್ಲ, ಮಣ್ಣು ಬ್ಲ್ಯಾಕ್ ಸಾಯಿಲ್ ಆಗ್ಬಿಟ್ಟಿದೆ, ಈಗ ಕೆಂಪಿದೆಲ್ಲ ಬ್ಲ್ಯಾಕ್ ಆಗ್ಬಿಟ್ಟಿದೆ, ಗೊಬ್ಬರ ತುಂಬಾ ಚೆನ್ನಾಗಿ ಇಳುವರಿ. ನಾನು ಆಮೇಲೆ ಯಾವಾಗಲೂ ಒಂದ್ಸಲ ಇನ್ನೊಂದು ಸ್ಪ್ರೇ ಮಾಡಿದ್ದೇ ಇಲ್ಲ ನಾನು. ಅಂದ್ರೆ ಈಗ ನಿಮ್ಗೆ ರೋಗಬಾಧೆ ಯಾವ್ದು ಇವತ್ತರೆಗೂ ಆಗ್ಲಿಲ್ಲ ನನಗೆ ರೋಗದ ಬಾಧೆ. ನಾನು ಯಾವ ರೋಗ ಬಾಧೆಗೆ ರೋಗ ಸ್ಪ್ರೇನೆ ಕೊಡ್ಲಿಲ್ಲ ನಾನು. ಅಲ್ಲ ಈಗ ನಿಮ್ಮ ಸುತ್ತಮುತ್ತ ಇದ್ರೆ ನಮ್ಗೆ ಏನ್ ಅಟ್ಯಾಕ್ ಆಗಲ್ಲ, ಅದು ನಾನು ಜಿಂಕ್ ಸಲ್ಫೇಟ್ ಇವೆಲ್ಲ ಹಾಕಿರ್ತೀನಿ, ಸೊ ನನಗೆ ಅಕ್ಕಪಕ್ಕದಲ್ಲಿ ಹೊಡ್ಕೊ ಹೊಡಿತಾರೆ, ನಾನು ಸ್ಪ್ರೇ ಮಾಡಲ್ಲ ಅದಕ್ಕೆ. ಹೌದಾ? ಹಾ, ಅಟ್ಯಾಕ್ ಆಗಿಲ್ಲ ನನಗೆ. ಸೋಜಿಗ ಇದು? ಹಾ, ಸೋಜಿಗೆ ಹೆಚ್ಚಿಗೆ ಒಂದು 4-5 ವರ್ಷದ್ದು ಫೋಟೋಸ್ ನನ್ನೆಲ್ಲ ಮೊಬೈಲ್ ಅಲ್ಲಿ ಇದೆ. ನಾನು ಯಾರು ಅವರೆಲ್ಲ ಮಾಡ್ತಾರೆ, ಈಗ ಎಲ್ಲ ಬೇರೆಯವ್ರು ಯಾರು ಆಗ್ತವ್ರು ಮಾಡಕ್ ರೆಡಿ ಆಗೋರೆ ಮಾಡ್ತಾರೆ, ನಾನು ಮಾಡಲ್ಲ. ಈಗ ನಿಮಗೆ ರೋಗ ಬಾಧೆ ಕಾಡಬಾರ್ದು ಅನ್ನೋದಕ್ಕೆ ಈಗ ಜಿಂಕ್ ಸಲ್ಫೇಟ್ ಕೊಡ್ತಾರೆ. ಜಿಂಕ್ ಸಲ್ಫೇಟ್ ಮತ್ತೆ ಹಸಿರೆಲೆ ಗೊಬ್ಬರ ಸಾವಯವ ಕೊಡ್ತೀವಿ. ಆದ್ರೆ ನೀವು ಹಾಕ್ತಕ್ಕಂತ ತಳಿಗಳು ಏನಿದಾವಲ್ಲ, ಅವು ಸಂಕರಣ ತಳಿಗಳು, ಅವಕ್ಕೆ ಹೆಚ್ಚಾಗಿ ರೋಗ ಕಾಡುತ್ತೆ, ಅದಕ್ಕೆ ಯಾವ್ದಾದ್ರು ಒಂದು ಔಷಧಿಯನ್ನ ಹಾಕ್ಬೇಕು ಅನ್ನೋ ತರಕ್ಕೆ ಸಾಮಾನ್ಯವಾಗಿ ಇರುತ್ತೆ. ಅಂದ್ರೆ ಸುತ್ತಮುತ್ತ ನಿಮ್ಮ ಜಮೀನಿಗೆ ಇಲ್ಲದೆ ಇದ್ರು ಪಕ್ಕದ ಜಮೀನಲ್ಲಿ ರೋಗ ಕಾಣಿಸ್ಕೊಂಡ್ರೆ ಅದು ನಿಮಗೆ ಸ್ವಾಭಾವಿಕವಾಗಿ ಅಲ್ಲಿಂದ ಹುಳುಗಳಾಗ್ಬೋದು, ರೋಗಗಳು ಹರಡುವಂತ ಸಂಭವ ಜಾಸ್ತಿ. ಹೌದು, ನೀವು ಹೇಳ್ತಾ ಇರತಕ್ಕಂಥದ್ದು ನಾನು ಅದನ್ನ ಕೊಟ್ಟೇ ಇಲ್ಲ ಅಂತ. ನಾನು ಕೊಡ್ಲೇ ಇಲ್ಲ ಬಿಡಿ, ನಾನು ಅದು ಈಗ ನಾವೇನ್ ಮಾಡ್ತೀನಿ, ಬೀಜೋಪಚಾರ ಮಾಡ್ಕೊಂತೀವಲ್ಲ, ಆಗ್ಲೇ ಚೆನ್ನಾಗಿ ಮಾಡಿ ಹಾಕ್ಸ್ಬಿಡ್ತು. ಬೀಜೋಪಚಾರ ಮಾಡದೇ ಮಾಡಲ್ಲ ನಾನು ಯಾವಾಗ್ಲೂ. ಅದಕ್ಕೆ ಪೈರಿರುವಲ್ಲೇ ಒಂದು 15-18 ದಿವಸ ಇರುವಾಗ್ಲೇ ಅದಕ್ಕೆ ಭವಿಷ್ಠಾನ ಅನ್ನೋದು ಒಂದನ್ನ ಸ್ಪ್ರೇ ಮಾಡ್ತೀನಿ, ಇನ್ನು ಬೇರೆ ಯಾವುದು ಕೊಡಲ್ಲ ಅದಕ್ಕೆ. ಅದು ಕೊಡೋದ್ರಿಂದ ಏನಾಗುತ್ತೆ, ಅದು ಗಿಡನೇ ವಿಷಕಾರಿ ಆಗಿದಂಗೆ ಇರ್ತದೆ. ಅದು ಇನ್ನು 30 days ಅಲ್ಲಿ ಯಾರು ಡಿಸೀಸ್ ತಗೊಳ್ಳಲ್ಲ, ಅದು ಹತ್ರ ಡೆವಲಪ್ ಆದ್ಮೇಲೆ ಡಿಸೀಸ್ ಬೀಳಲ್ತು ಸಾಧ್ಯ ಇಲ್ಲ ಇನ್ನು. ಅಲ್ಲ, ಅದು ಒಂದು. ಜೊತೆಗೆ ಈ ರೋಗ ಬಾಧೆ ಕಾಡಬಾರ್ದು ಅಂದ್ರೆ ಹೆಚ್ಚು ದೇಸಿ ತಳಿಗಳನ್ನ ಸಾವಯವ ಪದ್ಧತಿಯಲ್ಲಿ ನಾವು ದೇಸಿ ತಳಿಗಳ ಬೀಜಗಳನ್ನ ನಾವು ಹೆಚ್ಚು ಬೆಳಿಬೇಕು. ಈ ರೀತಿಯ ಪ್ರಯೋಗ ಯಾವ್ದು ಮಾಡಿಲ್ವಾ ನೀವು ನಮ್ಮ ದೇಸಿ ತಳಿ ಗಂಧಸಾಲೆ ರತ್ನಚೂಡಿ ರಾಜಮೂಡಿ ಈ ತರದ ಯಾವ್ದು? ಇಲ್ಲ, ಅದನ್ನ ನಾವು ನಮ್ಮಲ್ಲಿ ಅದನ್ನೇನಾದ್ರು ಮಾಡಿದ್ರೆ ನಾನು ಭತ್ತ ಆಗಲ್ಲ, ಬರೀ ಹುಲ್ಲ ಆಗ್ಬಿಡುತ್ತೆ. ಹೆವಿ ವ್ಯವಸಾಯ ತುಂಬಾ ಇದೆಯಲ್ಲ ಭೂಮಿಲಿ, ಅದನ್ನ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಸ್ವಲ್ಪ. ಈಗ ಅಳವಡಿಸಿಕ್ಕಿಲ್ಲ, ಈಗ ಮೊನ್ನೆ ದತ್ತಪೀಠದಲ್ಲಿ ಮಾಡಿದಾಗ ಬೀಜನ ಕೊಟ್ಟರು, ಲೇಟ್ ಆಗಿ ಕೊಟ್ಬಿಟ್ರು ನಮಗೆ. ನಾನು ಮುಂಚೆ ಕೊಟ್ಟಿದ್ದು ಈ ಸಲ ಮಾಡಿ ಅವ್ರು ಟ್ರೈಲ್ ಮಾಡಿ ತೋರಿಸ್ಬಿಡ್ತಿದ್ದಾರೆ. ಅದು ಒಂದು ಪ್ರಯೋಗವಾಗಿ ಒಂದು 5-10 kg ಹಾಕ್ಬೋದು ಇತ್ತು, ಬಟ್ ಅದು ಲೇಟ್ ಆಗಿ ಸಿಕ್ತು ಬೀಜ ನನಗೆ. ಅದು ಮುಂದೆ ಏನಾದ್ರು ಮುಂದೆ ನೆಕ್ಸ್ಟ್ ಏನು ಮಾಡಕ್ಕೆ ಇಟ್ಕೊಂಡಿದ್ದೀನಿ, ಅದು ಮುಂದಿನ ಸಲ ಜರ್ಮಿನೇಷನ್ ಹಾಕ್ತೀನಿ ಅದನ್ನ. ಯಾವುದು? ಅದು ರತ್ನಚೂಡಿ ರಾಜಭೋಗ ಇದು ಸುಮಾರು ಒಂದು 5-6 ತಳಿ ಕೊಟ್ಟಿದ್ದಾರೆ. ಅದು ಮುಂದಿನ ಸಲ ಜರ್ಮಿನೇಷನ್ ಚೆನ್ನಾಗಿ ಬಂದ್ರೆ ಮುಂದುವರ್ಸಕ್ಕೆ ಅದನ್ನ ಹಾಕಿ ನನ್ನ ಮನೆಗೆ ಉಪಯೋಗಕಾರವೂ ಇಟ್ಕೋತೀನಿ ನಾನು. ಸಾವಯವದ ಬಗ್ಗೆ ಜಾಸ್ತಿನೇ ಮಾಡಬೇಕು, ಖರ್ಚು ನಿರ್ವಹಣೆನ ಕಮ್ಮಿ ಮಾಡಿ ಆದಾಯ ಮಾಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಬಟ್ ನನಗೆ ನಮ್ಮ ಕೃಷಿ ಅಧಿಕಾರಿಯಾದ ಇವರು ಯೋಗೀಶ್ ಅವರು ತುಂಬಾನೇ ಸಾಥ್ ಕೊಡ್ತಾರೆ, ನನಗೆ ತುಂಬಾ ಸಹಾಯ ಮಾಡ್ತಾರೆ. ನಮ್ಮ ದೀಪಕ್ ಅವರು ಇರ್ಬೋದು ಸಲಹೆ ಕೊಡ್ತಾರೆ, ನಮ್ಮ ರಾಜಣ್ಣ ಅವರು ತುಂಬಾ ಕೊಡ್ತಾರೆ, ಆಮೇಲೆ ನಮ್ಮ ಕೇರಳ ಕೃಷಿಯಲ್ಲಿ ಇರತಕ್ಕಂತ ನಮ್ಮ ಇವರು ಶಶಿಕಾಂತ್ ಇರ್ಬೋದು, ಅವರು ನಮ್ಮ ಇವರು ಇರ್ಬೋದು, ನಾವು ತುಂಬಾನೇ ನಮಗೆ ಪ್ರಯೋಗಗಳಿಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಆಮೇಲೆ ನಮಗೆ ಆಮೇಲೆ ಕೆಲವು ಮಾಹಿತಿಗಳಲ್ಲಿ ನಮಗಿನ್ನ ಅವ್ರಿಗಿನ್ನ ನಮಗೆ ಗೊತ್ತಿರೋದ್ರ ನಮ್ಮ ಹತ್ರ ತಿಳ್ಕೊಂತಾರೆ, ಅವ್ರು ಇರೋದು ನಮಗೆ ಇದು ಮಾಡ್ತಾರೆ. ಮಂಡ್ಯ ವಿ ಸಿ ಫಾರಂ ನಮ್ಮ ದೀಪಕ್ ತಂಡವರು, ಅವರು ಒಳ್ಳೆ ಸೈನ್ಸಿಸ್ಟ್ ಅವರು, ನಮ್ಮ ರಾಜಣ್ಣ ಅವರೇ ಆಗಲಿ ಅವರೇ ಆಗಲಿ, ಅವ್ರೇನು ಮಾಡಿದ್ರೆ ಅವರೇ ಕಂಡುಹಿಡಿದ್ರು ಅಂತ ತಿಳಿ. ಈ ಜ್ಯೋತಿ ಬತ್ತದಲ್ಲಿ ಏನಾಗುತ್ತೆ, ಸಾಕಷ್ಟು ಬೆಂಕಿ ರೋಗ ಕುತ್ತಿಗೆ ರೋಗ ಬಂದು ತುಂಬಾನೇ ಜಾಸ್ತಿ ಆಗ್ಬಿಟ್ಟು ಈಗ ಹೊಸ ತಳಿ ಮಾಡಿದ್ದಾರೆ. ಕಳೆದ ವರ್ಷ 2021 ಮತ್ತೆ ರಿಲೀಸ್ ಮಾಡಿದ್ದಾರೆ. ಈಗ ಮಾಡಿ ನನಗೆ ಒಂದು 2.5 ಎಕರೆಗೆ ಹಾಕುವಷ್ಟು 50 kg ಬೀಜ ಕೊಟ್ಟಿದ್ದಾರೆ. ಸರ್ ನೀವೇ ಮಾಡಬೇಕು, ನಮ್ಮ ನಮ್ಮೂರು ಜಿಲ್ಲೆಯಲ್ಲಿ ಯಾರಿಗೂ ಕೊಡಲಿಲ್ಲ, ನೀವು ಮಾಡಬೇಕು ಸರ್, ತುಂಬ ಚೆನ್ನಾಗಿ ಮಾಡ್ತೀರಾ ನೀವು. ಆಮೇಲೆ ಯಾವುದೋ ಸ್ಪ್ರೇಗಿ ಕೊಡಲ್ಲ, ನಿಮ್ಮ ಭೂಮಿ ಫಲವತ್ತಿದೆ, ಸಾವಯವದಲ್ಲಿ ಮ್ಯಾಕ್ಸಿಮಮ್ ಮಾಡಿದ್ದೀರಿ ಅಂತ. ನಾನು ಈಗ ಮಾಡಿರೋದು ಅದನ್ನೇ. ನಾನು 50 kg ಮಂಗಳ ಬಿಟ್ಟರೆ ಏನೂ ಹಾಕಲಿಲ್ಲ ಅದಕ್ಕೆ 20 ಬಿಟ್ಟರೆ, ಇನ್ನೇನು ಅದು ಗೊಬ್ಬರ ಕೊಡಲಿಲ್ಲ ನನಗೆ. ಫಸಲು ತುಂಬಾ ಚೆನ್ನಾಗಿ ಬಂದಿದೆ. ಈಗ ಈ ತಳಿ ಸಕ್ಸಸ್ ಆದ್ರೆ ರೈತನಿಗೆ ಮುಂದೆ ಒಳ್ಳೆ ಆದಾಯ ಆಗುತ್ತೆ. KMP 220 ಕರ್ನಾಟಕ ಮಂಡ್ಯ ಜ್ಯೋತಿ ಅಂತ ಏನೋ ಪಾಪ ಅವರು ಶ್ರಮ ವಹಿಸಿ ಈಗ ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ. ಅದು ಏನಾರ ಮುಂದೆ ಅದು ಈಗ ಇಳುವರಿ ಬಂದು ಅವ್ರು ಹೇಳಿದ್ದಾರೆ 26-28 ಕ್ವಿಂಟಲ್ ಬರುತ್ತೆ ಒಂದು ಎಕರೆಗೆ ಅಂತ ಕ್ಯಾಟ್ಲಾಗ್ ಕೊಟ್ಟಿದ್ದಾರೆ. ಅದು 125-130 ದಿವಸ ಬರುತ್ತೆ. ಹುಲ್ಲು ದನಗಳಿಗೆ ಹಳೆ ಜ್ಯೋತಿಗಿನ್ನ ತುಂಬ ಎತ್ತರ ಬೆಳೆಯುತ್ತೆ, ನಿಮಗೆ ಒಳ್ಳೆ ತೆಂಡೆನೂ ತುಂಬ ಚೆನ್ನಾಗಿ ಬರುತ್ತೆ ಅಂದವ್ರೆ. ಇಷ್ಟೆಲ್ಲ ಈಗಿದೆ, ಬಟ್ ಈಗ ನಾನು ನೆಕ್ಸ್ಟ್ ವೆಯ್ಟ್ ಮಾಡ್ಬೇಕಾಗಿರೋದೇನಿದೆ, ಕೊನೆಗೆ ಬರುತ್ತೆ ಇಳುವರಿ ಏನು ಬರುತ್ತೆ ಅಂತ. ಈಗ ಆಲ್ರೆಡಿ ಬೆಳವಣಿಗೆ ಇದೆ, ಈಗ ಅದು ನೋಡಿದ್ಮೇಲೆ ನನಗೂ ಸ್ವಲ್ಪ ಚೆನ್ನಾಗಿ ಬರಬೋದ ಅಂತ ಮನವರಿಕೆ ಆಗಿದೆ. ಕ್ರಮಬದ್ಧವಾಗಿ ಬುದ್ಧಿವಂತಿಕೆಯಲ್ಲಿ ಮಾಡಬೇಕು. ಬುದ್ಧಿವಂತಿಕೆ ಅಂದರೆ ಜೀವನದಾನ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ. ನಮ್ಮ ಭೂಮಿನ ಯಾವ ರೀತಿ ನಾವು ಅದ ಮಾಡಿಕೊಂಡು ಫಲವತ್ತತೆ ಮಾಡ್ಕೋಬೇಕು ಅನ್ನೋದು ತಿಳ್ಕೊಬೇಕು ಫಸ್ಟ್. ಅವರು ಫಲವತ್ತತೆ ಮಾಡಿದ್ರೆ ಮೇಲೆ ರಸಗೊಬ್ಬರ ಹಾಕಲು ಪ್ರಯೋಜನ ಇಲ್ಲ, ಅದು ಅದು ಆ ವರ್ಷಕ್ಕೆ ಅಷ್ಟೇ, ಒಂದು ತಿಂಗಳಿಗೆ ಸೀಮಿತ, ಎರಡನೇ ತಿಂಗಳಿಗೆ ಅದು ಡಮ್ಮಿ ಆಗ್ಬಿಡುತ್ತೆ. ಈಗ ಮಾದರಿ ಅದರಿಂದ ಅಕ್ಕಪಕ್ಕದವರೆಲ್ಲ ತಿಳ್ಕೊತಾವ್ರೆ, ಈಗ ನಮ್ಮ ಅಣ್ಣ ಏನು ಮಾಡ್ತಾರೆ ಮಾಡಬೇಕು, ಅಣ್ಣ ಇದು ಯಾವ್ದು ಮಾಡಿದಿರಂತ ಕೇಳುವಂಥ ರೈತರು ಅಬ್ಸರ್ವೇಷನ್ ಮಾಡುವಂಥ ರೈತರು ಇದ್ದಾರೆ. ಈಗ ನಿಮ್ಮನ್ನ ನೋಡಿ ತಳಿಗಳನ್ನ ಮಾಡೋದನ್ನ ಈ ತಳಿಗಳನ್ನ ತಿಳಿತಾರೆ. ಈ ತಳಿ ನಮಗೆ ಅಣ್ಣ ನೀವು ಹೇಳಲೇ ಇಲ್ಲ ಮಾಡಲೇ ಇಲ್ಲ ಅಂದರೆ ಫಸ್ಟ್ ಅಂದರೆ ಈಗ ನಾವು ಹೊಸ ತಳಿ ಪ್ರಯೋಗ ಮಾಡ್ತಿದ್ದಾಗ ಸಡನ್ ಆಗಿ ನಾವು ಅವ್ರನ್ನ ತಳ್ಳಕ್ಕಾಗಲ್ಲ, ಮಾಡಿ ಅದರಿಂದ ಉತ್ತೇಜನ ಆಗಿ ಚೆನ್ನಾಗಿ ಇಳುವರಿ ಬಂದು ಒಳ್ಳೆ ಫಸಲು ಬಂದರೆ ಮುಂದಿನ ವರ್ಷಕ್ಕೆ ಅವರು ಪ್ರಿಸ್ಕ್ರೈಬ್ ಮಾಡ್ಬೋದು, ಅವರೇ ಹುಡುಕೊಂಡು ಬರ್ತಾರೆ ನಮಗೆ. ಈಗ ನೀವೇನು ಬಿಕಂ ಮಾಡಿರುವಂತಹ ತಿಳುವಳಿಕೆ ಇರುವಂತಹ ಒಬ್ಬ ರೈತರು, ಆದರೆ ಎಷ್ಟೋ ಜನಗಳು ಶಾಲೆಗೆ ಕಲ್ತಿರಲ್ಲ, ಅಕ್ಷರ ಓದೋಕ್ಕೆ ಬರಲ್ಲ, ಅಂಥವ್ರು ಕೂಡ ಕೃಷಿಯನ್ನು ಮಾಡ್ತಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅವ್ರಗಳಿಗೆ ಹೇಗೆ ಮಾಡಬೇಕು, ಈಗ ನೀವು ಹಾಕುವಂಥ ಲೆಕ್ಕಾಚಾರಗಳು ಅವ್ರಿಗೆ ಗೊತ್ತಿರಲ್ಲ, ಆ ರೀತಿಯ ಲೆಕ್ಕಾಚಾರಗಳಿಗೆ ನೀವು ಹೇಗೆ ಮಾರ್ಗದರ್ಶನ ಮಾಡ್ತೀರಿ ರೈತರುಗಳಿಗೆ, ನಿಮ್ಮ ಸುತ್ತಮುತ್ತದವ್ರಿಗೆ? ರೈತ ಅಂದಮೇಲೆ ತಾನಾಗಿ ಅವನು ರೈತ ಅಂದರೆ ಆ ಭೂಮಿ ಮಾಡೋ ಪರಿಣತನ ತಾನಾಗಿ ಅವನು ವಿದ್ಯಾಭ್ಯಾಸ ಮಾಡೋದವ್ರು ಅನಕ್ಷರತಾ ಆದರೂ ತಿಳ್ಕೊಂಡಿರ್ತಾನೆ. ಅನಕ್ಷರಸ್ಥ ಅಂತ ನಾವು ಅವನ್ನ ಅಲ್ಲೇ ಇಳಿಯಕ್ಕಾಗಲ್ಲ, ಅವನು ಬುದ್ಧಿವಂತಿಕೆ ಇರುತ್ತೆ, ಬಟ್ ಅವ್ರಿಗೆ ಹೇಳ್ಕೊಳಕ್ಕೆ ಅಷ್ಟು ಆಗೋದಿಲ್ಲ. ತಿಳ್ಕೊಂಡ್ರು ಅದನ್ನ ನಾನು ಯಾವ ರೀತಿ ಇದನ್ನು ಹೇಳಬೇಕು ಅನ್ನೋದನ್ನ ಮನಸ್ಸಲ್ಲಿ ಮಾಡ್ಕೊಳಕ್ಕಾಗಲ್ಲ. ಅವನು ಮನಸ್ಸಲ್ಲಿ ಅವ್ನು ಮಾಡ್ಕೊಂಡ್ರೆ ಸರಿಯಾಗುತ್ತೆ. ಈಗ ಏನೋ ಮನಸ್ಸಲ್ಲಿ ಮಾಡ್ಕೊಂಡ್ರೆ ಅವನು 100-100 ಸಕ್ಸಸ್ ಆಗ್ತಾನೆ. ಅವನೇನು ವ್ಯವಸಾಯಕ್ಕೆ ಈಗ ಹಿಂಗ್ ಇಷ್ಟು ಬೀಜ ಹಾಕ್ಬೇಕು, ಇಷ್ಟು ಗೊಬ್ಬರ ಹಾಕ್ಬೇಕು, ಇಷ್ಟು ವೀರ್ಯ ಹಾಕ್ಬೇಕು, ಏ ನಾನೊಂದು ಮೂಟೆ ವೀರ್ಯ ಹಾಕ್ಬೇಕು, ಅದು ಅವನಲ್ಲಿ ಇರ್ತದೆ. ಅದನ್ನ ನಮ್ಮನ್ನ ನೋಡಾಗ ಅಟ್ಲೀಸ್ಟ್ ಕನ್ವರ್ಷನ್ ತಗೊಂಡಾಗ ಯಾಕೆ ಇವರೇ ಕಮ್ಮಿ ಹಾಕ್ಬೇಕು, ಯಾಕೆ ಇದನ್ನ ಮಾಡಬೇಕು, ಯಾಕೆ ಹಸರಲ್ಲೇ ಗೊಬ್ಬರ ಜಾಸ್ತಿ ಮಾಡ್ಕೋಬೇಕು, ನಮ್ಮ ಕೊಡುಗೆ ಗೊಬ್ಬರ ಯಾಕೆ ಜಾಸ್ತಿ ಹಾಕ್ಬೇಕು, ಇದನ್ನ ಅವನು ಥಿಂಕ್ ಮಾಡ್ಬೇಕು ಜಾಸ್ತಿ. ಅಯ್ಯೋ ಒಂದು ಮೂಟೆ ವೀರ್ಯ 300 ರೂಪಾಯಿ ಅಲ್ವಾ ಬಿಡು, ಹಾಕಿದ್ರೆ ಬೆಳೆದ್ಬಿಡ್ತದೆ ಅಂದರೆ ಬೆಳೆಯೋದಿಲ್ಲ, ಅದು ಭೂಮಿ ಹಾಳಾಗುತ್ತೆ, ಫಸಲು ಬರಲ್ಲ. ಎಲ್ಲ ನೀವು ಅಕ್ಕಿ ಬಿಡಿಸಕ್ಕೆ ಹೋದಾಗ ಅರ್ಧ ಅಕ್ಕಿ ಆಗುತ್ತೆ, ಅರ್ಧ ರವೆ ಆಗುತ್ತೆ, ಅದು ಎಲ್ಲ ಕಬ್ಬಳ ಥರ ಭತ್ತ ಆಗುತ್ತೆ, ಅದು ಇರಲ್ಲ, ಅದು ಊಟಕ್ಕೂ ಯೋಗ್ಯ ಅಲ್ಲ. ಅದು ಈ ಸಾಧಾರಣಕ್ಕೆ ನಮ್ಗೆ ಕಾಣಕ್ಕೆ ಒಂದು ತಿಂಗಳು ಫಸಲು ಜೋರ ವೃದ್ಧಿಯ ಕಾಣುತ್ತೆ, ಆಮೇಲೆ ವೃದ್ಧಿಯ ಕಾಣಲ್ಲ, ಅದು ಸೋತು ಬಿಡ್ತದೆ. ಆಮೇಲೆ ಅದಕ್ಕೆ ಬೆಂಕಿ ರೋಗ ಬೆಳೆಯೋದು, ಅದಕ್ಕೇ ಕೂತಿಗೆ ರೋಗ ಬೆಳೆಯೋದು ಅದೇ, ಬೆಂಕಿ ರೋಗ ಬೆಳೆಯೋದು ಅದೇ. ಅದು ಆ ಖರ್ಚು ವೆಚ್ಚನ ನಾವು ಹೋಸಲಗಿನ ಈ ಸಲ ಜಾಸ್ತಿ ಇತ್ತು ಲೇಬರ್, ಈ ಸಲ 500 ರೂಪಾಯಿ ಇಲ್ಲದೆ ಯಾರು ಬರ್ತಾ ಇಲ್ಲ ಲೇಬರು. ಈಗ ಮನೇಲಿ ಆಮೇಲೆ ಅದು ಒಬ್ಬರು ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡುವ, ಎಜುಕೇಷನ್ ಬರಲ್ಲ, ಅದ್ರಲ್ಲಿ ನಾನು ಸ್ವಲ್ಪ ನನ್ನ ಚಿಕ್ಕ ಮಗ ಸ್ವಲ್ಪ ಜಾಸ್ತಿ ಸಾಥ್ ಕೊಡ್ತಾನೆ ವ್ಯವಸಾಯ ಮಾಡೋಕ್ಕೆ ಅವ್ನಿಗೆ ಸ್ವಲ್ಪ ತರಬೇತಿ ಮಾಡ್ತಾ ಇದ್ದೀನಿ, ಏನೋ ಮಾಡ್ಬೇಕು ಅವನ್ನ ಅಂತ ನೋಡೋಣ ಅದೇನ್ ಮಾಡ್ತಾನೆ. ಇಬ್ರು ಹೆಣ್ಮಕ್ಳು, ಇಬ್ರು ಹೆಣ್ಮಕ್ಳು ಅವ್ರನ್ನ ಒಬ್ರನ್ನ ಮದುವೆ ಮಾಡಿದ್ದೀವಿ. ಇಲ್ಲೊಬ್ಳು 2 ಹೇಳು ಬಿಟೆಕ್ ಇಂಜಿನಿಯರಿಂಗ್ ಮಾಡೋ, ಅವಳದು ಮದುವೆ ಆಲ್ರೆಡಿ ಫಿಕ್ಸ್ ಆಗಿದೆ. ನನ್ನ ದೊಡ್ಡ ಮಗನಿಗೆ ಅವನು MBA ಮಾಡೋನೆ, ಅವನೆಲ್ಲ ಹೊರಗಡೆ ಹಾಸ್ಟೆಲ್ ಇದ್ಬಿಟ್ಟ ಒಂದು 8-7 ವರ್ಷ, ಅವ್ ಕೃಷಿ ಬಗ್ಗೆ ಅಷ್ಟಿಲ್ಲ. ಈಗ ನಾನು ಚಿಕ್ಕ ಮಗನ ನನ್ನ ಜೊತೆಗೆ ಇಟ್ಕೊಂಡು ಸ್ವಲ್ಪ ವ್ಯವಸಾಯದಲ್ಲಿ ಈಗ ಸೆಕೆಂಡ್ PUC ಓದ್ತಾ ಇದ್ದಾನೆ, ಕೆಲವು ಕರಾಟೆ ಅದು ಇದರಲ್ಲಿ ತುಂಬಾನೇ ಒಂದು 2-3 ಕಡೆ ನ್ಯಾಷನಲ್ ಶಿಪ್ ಅವಾರ್ಡ್ ಶಿಪ್ ಎಲ್ಲ ತಂದಿದ್ದಾನೆ. ಈಗ ಬಾಕ್ಸಿಂಗ್ ಚಾಂಪಿಯನ್ಗೆ ಹೋಗ್ಬೇಕು ಅಂತ ಏನೋ ಒದಾಡ್ತಿದ್ದಾನೆ. ಆಮೇಲೆ ಊಸು ಅನ್ನೋದನ್ನ ಮಾಡಬೇಕು ಅನ್ನೋದು, ಅದು ಒಂದು ಚಾಂಪಿಯನ್ಶಿಪ್, ಅದು ಅದನ್ನು ಮಾಡ್ಬೇಕು. ಬಾಕ್ಸಿಂಗ್ ಕ್ರೀಡೆ ಒಲವಿದೆಯಲ್ಲ, ಆ ಕಡೆ ಹೊರಟೋಗ್ಬಿಟ್ರೆ ಕ್ರೀಡೆ ಕಡೆ ಒಲವಾದ್ರೆ ಭೂಮಿ ಮೇಲೆ ಅವ್ನಿಗೆ ಸ್ವಲ್ಪ ಅಕ್ಕರೆ ಬರಲಿ ಅನ್ನೋದು ನನಗೆ ತುಂಬಾನೇ ಐತೆ. ಅವನಿಗೆ ಭೂಮಿ ಸ್ವಲ್ಪ ಇರಲಿ, ಭೂಮಿ ಉಳಿಸ್ಲಿ, ನೆಕ್ಸ್ಟ್ ಭೂಮಿ ಮಾಡಕ್ ಆಗಲ್ಲ ನಮ್ ಕೈಲಿ. ಇನ್ನು ನಾನಿರೋರ್ಗು ವ್ಯವಸಾಯ ಬಿಡಲ್ಲ. ತಾರಾವ್ರ ಏನ್ ಹೇಳ್ತಾರೆ, ನಿಮ್ಮ ಕೊನೆ ಮಗನ ಕೃಷಿ ಕಡೆ ಕಳಿಸ್ಬೇಕು ಅಂತವ್ರೆ, ಈಗ ನಿಮ್ಗೆ ಅದಕ್ಕೆ ಒಪ್ಪಿಗೆ ಇದೆಯಾ? ಸರ್ ಖಂಡಿತ ಇದೆ ಸರ್. ನಾನು ಹೇಳೋದೇನಂದ್ರೆ, ಇನ್ನೊಂದು 5-10 ವರ್ಷದೊಳಗೆ ಮತ್ತೆ ಜನ ಎಲ್ಲ ಕೃಷಿಗೆ ಕಡೆ ಗಮನ ಕೊಡ್ತಾರೆ. ಯಾಕಂದ್ರೆ ಈ ರೇಡಿಯೇಷನ್ ಇಂದ ಎಷ್ಟೋ ಜನ ಪ್ರಾಬ್ಲಮ್ ಅನುಭವಿಸ್ತಾ ಇದಾರೆ. ಸಾಫ್ಟ್ವೇರ್ ಅವರೆಲ್ಲ ತುಂಬಾ ಜನ ರೇಡಿಯೇಷನ್ ಪ್ರಾಬ್ಲಮ್ ಇಂದ ಎಲ್ಲ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ. ನಂದು 5-10 ವರ್ಷ ಆದ್ಮೇಲೆ ಖಂಡಿತ ಕೃಷಿಗೆ ಬಂದೇ ಬರ್ತಾರೆ. ಆದ್ರೆ ಈಗ ಬೆಳವಣಿಗೆ ಹಂತದಲ್ಲೇ ಮಕ್ಕಳನ್ನ ಕೃಷಿ ಕಡೆಗೆ ಹೊರಡಿಸ್ಬೇಕು. ಅವ್ರು ಏನಾದ್ರು ವಿದ್ಯಾಭ್ಯಾಸ ಮಾಡಲಿ, ಅದು ಬೇರೆ, ಅವ್ರ ಆಸಕ್ತಿ ಅದು. ಈಗ ನೀವು ಒಬ್ರು ಕೃಷಿಕ ಮಹಿಳೆಯಾಗಿ ಬದಲಾವಣೆಗೊಂಡವರು, ಅದಕ್ಕೆ ಕೇಳ್ತಾ ಇರೋದು, ಅದಕ್ಕೆ ಹೇಗೆ ನೀವು ತಯಾರಿ ಮಾಡಬೇಕು ಅಂತೀರಿ? ಸರಿ, ಇಲ್ಲ ಖಂಡಿತ. ನಾನು ಅವನು ಡಿಗ್ರಿವರೆಗೂ ಸ್ವಲ್ಪ ಫ್ರೀ ಬಿಟ್ಟು, ಆಮೇಲೆ ಅವನಿಗೆ ಆರ್ಗ್ಯಾನಿಕ್ ಆಗಿ ಏನಾದ್ರು ಒಂದು ಗಾಣ ಆಗಿರ್ಬೋದು, ಈ ಥರ ಒಂದು ಆರ್ಗ್ಯಾನಿಕ್ ಆಯಿಲ್ ಇದು ಮಾಡೋದಾಗ್ಲಿ, ನಮ್ಮ ಜಮೀನಲ್ಲೇ ಶುರು ಮಾಡಿದಾಗ ಅವ್ರಿಗೆ ಅದು ತಾಟ್ ಶುರು ಆಗುತ್ತೆ. ನಾನೇ ಯಾಕೆ ಅದನ್ನ ಸ್ವಂತ ಬೆಳೆದು ಮಾಡಬಾರ್ದು ಅಂತ. ಈಗ ಹೊರಗಡೆಯಿಂದ ತಗೋಬಂದು ಮಾಡೋದಕ್ಕಿಂತ ನಾನೇ ನನ್ನ ಜಮೀನಲ್ಲೇ ಬೆಳೆದು ಯಾಕೆ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಅವ್ರಿಗೆ ಶುರು ಆಗಬೇಕು. ನನ್ನ ಮಕ್ಳುಗಳಿಗೆ ಹಸು, ನಾವು ಹಸು ಎಲ್ಲ ಇಟ್ಟಿದ್ದು ಅವಾಗ. ನಾನು ಈಗ ಕೇಳ್ತಾ ಇದ್ದೆ, ಕೊಟ್ಟಿಗೆ ಗೊಬ್ಬರ ಕುರಿ ಮಂದೆ ತರಿಸ್ತೀರಿ ಅಂದ್ರೆ ಯಾಕೆ ಹಸು ಕರೆದ ಸಾಕ್ತಿಲ್ವಾ ನೀವು ಅಂತ ಕೇಳೋಣ. ನೀವೇ ಹೇಳ್ತಾ ಇದ್ರಿ, ಹೇಳಿ ಎಷ್ಟು ಹಸುಗಳು ಸಾಕ್ತಾ ಇದ್ರಿ? ಸರ್, ಒಂದು 7-8 ಹಸು ಇತ್ತು ನಮ್ಮ ಮನೇಲಿ. ಅವಾಗ ನಮ್ಮ ಮಕ್ಕಳೇ ಎಲ್ಲ ಕೆಲಸ ಮಾಡ್ತಾರೆ. ಉಳ್ಮೆದನಗಳು, ಉಳ್ಮೆದನ ಇದ್ದೋ ಎತ್ತುಗಳು, ಹೋರಿಗಳು ತುಂಬಾ ಚೆನ್ನಾಗಿ ಸಾಕಿದ್ದೆ ಸರ್. ಲಕ್ಷವರೆಗೂ ಇತ್ತು ಅದು ಎತ್ತುಗಳು, ತುಂಬಾ ಫ್ಯಾಷನ್ ಆಗಿ ಸಾಕಿದ್ದು ಅದನ್ನೆಲ್ಲ. ಚೆನ್ನಾಗಿ ಸಾಕ್ತಿದ್ದೋ ಜಾತ್ರೆಗೆಲ್ಲ ಬಿಟ್ಟಿದ್ರ? ಜಾತ್ರೆಗೆಲ್ಲ ಬಿಟ್ಟಿದ್ದು. ಅದು ಪೂರಾ ಮೇಂಟೈನ್ ನಾನೇ ಮಾಡ್ತಿದ್ದೆ. ಅದು ತೊಳೆಯೋದಾಗ್ಲಿ, ಅದನ್ನ ಎಷ್ಟು ವೈಟ್ ಆಗಿ ಇಟ್ಟಿದೆ ಅಂದ್ರೆ ನಂಗೆ ಅದೊಂದು ಖುಷಿ ಇತ್ತು. ತುಂಬಾ ಅತ್ಯುತ್ತಮವಾಗಿರೋ ರಾಸ್ಗಳನ್ನೇ ಕಟ್ಕೋತಿದ್ದೆ ಅವಲದ. ನೀವು ಹಸುಗಳು ಸಾಕ್ತಾ ಇದ್ರೆ ಆಗ ನಿಮ್ಗೆ ಅದು ಒದೆಯುತ್ತೆ ಆಯುತ್ತೆ ಆ ಭಯ ಇಲ್ಲ? ಇಲ್ಲ, ಅವೆಲ್ಲ ಏನಿಲ್ಲ. ಎಷ್ಟೋ ಜನ ಹೇಳಿದ್ರು, ಏನ್ ಗಂಡಸ್ತರ ಅಷ್ಟು ದೊಡ್ಡ ಎತ್ತುಗಳನ್ನ ಕಟ್ತೀಯ ನೀನು, ಅದು ತೊಳಿತೀಯಾ ಅಂತ. ಅದೊಂಥರ ಖುಷಿ ಇತ್ತು. ಮತ್ತೆ ಅದು ತೊಳೆದಾಗ ಅದು ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ, ಪ್ರತಿಯೊಬ್ರು ತಿರುಗಿ ನೋಡ್ತಾ ಇದ್ರು. ಆದ್ರೆ ಅಷ್ಟು ಚೆನ್ನಾಗಿರ್ತಿತ್ತು ನಮ್ದು ಎತ್ತುಗಳೆಲ್ಲ. ಹಾಗಾಗಿ ಅದೊಂಥರ ಖುಷಿ, ಹೆಮ್ಮೆ ಅನಿಸ್ತಿತ್ತು. ಮತ್ತೀಗ ಅವಾಗ್ಲಿಂದ ಮಕ್ಳುಗಳಿಗೆ ಅದು ಅಭ್ಯಾಸ ಆಯ್ತು. ಕರಾವು ಎಷ್ಟು ಹಸುಗಳು ಕರಾವು ಮಾಡ್ತಾ ಇದ್ದ ಅವಾಗ? ಸರ್, ನಮ್ಮನೆ 6 ಹಸುನು ಕರಾವು ಇತ್ತು ಸರ್. ಕರಾವು ಇತ್ತು. ನನ್ನ ಮಗಳು ಸಹ ಹಸು ಹಾಲು ಕರಿತಿದ್ ನಮ್ಮನೆ ಎಲ್ಲ ಹಸು ಹಾಲು ಕರೀತಾರೆ ಮಕ್ಕಳೆಲ್ಲ. ಅದು ಹಸು ಕಲ್ಸಿದಿರಿ? ಕಲ್ಸಿದೀವಿ. ಅದನ್ನ ಮಕ್ಕಳೆಲ್ಲ ಮಾಡ್ತಿದ್ದವು. ಈಗ ಅದೇ ಬೆಂಗಳೂರು ಸಿಟಿಗೆ ಹೋದಾಗ ಬಿದ್ಮೇಲೆ ಅವೆಲ್ಲ ಬಿಟ್ರೆ. ಅದು ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ ಹೇಳಿ? ಅದು ಮೇವು ಇರ್ಬೋದು, ಮತ್ತೆ ಹಾಲು ಎಷ್ಟು ಲೀಟ್ರ್ ಕರಿತಾ ಇದ್ದವು ಇವೆಲ್ಲ ಹೇಳಿ. ಸರ್, ಒಂದು 25 ಲೀಟ್ರು ವರೆಗೂ ನನ್ನ ಹಾಲು ಕರಿತಾ ಇದೆ ಸರ್. 6 ಲೀಟ್ರು, 6 ಲೀಟ್ರು. ಏನು, ಯಾವ ಹಸು? ನಮ್ಮ ಜರ್ಸಿ ಹಸು. ಜರ್ಸಿ ಹಾಲು ಬ್ಯಾಕಿತ್ತು, ಜರ್ಸಿ ಇತ್ತು. ಹಾಗೆ ಚೆನ್ನಾಗಿ ಬರ್ತಿತ್ತು ಸರ್, ತೊಂದರೆ ಇರಲಿಲ್ಲ. ಆರಾಮ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಂಗೆ ಅದ್ರಲ್ಲಿ ಖುಷಿನೂ ಇತ್ತು. ಖುಷಿ ಅಂದ್ರೆ ಎಷ್ಟು ನಿಮಗೆ ತಿಂಗಳಿಗೆ ಎಷ್ಟು ಒಂದು ಆದಾಯ ದೊರೀತಾ ಇತ್ತು ಸರ್? ಒಂದು ವಾರಕ್ಕೆ ಒಂದೊಂದಲ್ಲ, ಅದೇ ವಾರದಲ್ಲ ಡೈರಿ ಒಂದು 7-8 ಸಾವಿರ ವರೆಗೂ ನಂಗೆ ಅರ್ನ್ ಆಗ್ತಿತ್ತು. ಅವರು ಕೃಷಿನಲ್ಲಿ ನಿರತರಾಗಿದ್ರೆ ನೀವು ಈ ಕಡೆ ಪಶುಪಾಲನೆಯಲ್ಲಿ ಮಾಡ್ತಾ ಇದ್ದೀರಾ? ನಮ್ ಗದ್ದೆಲ್ಲ ಜೋಳದ ಕಡ್ಡಿ ಎಲ್ಲ ಬೆಳ್ಕೋತಾ ಇದ್ದೀವಿ, ನಾವೇ ಕಟ್ ಮಾಡ್ಕೊಂಡು ತಗೊಂಡ್ಬರ್ತೀವಿ. ಜೋಳ ಹುಲ್ಲೆಲ್ಲ ನಮ್ಮ ಹತ್ರ ಇರೋದಲ್ಲ, ಮಾಡ್ತಿರ್ಲಿಲ್ಲ. ಈಗ ಅದೆಲ್ಲ ಕಡ್ಡಿ ಕುಮಾರ್ ಅವ್ರು ತಂದು ಕೊಟ್ಬಿಡ್ತಿದ್ರ? ನಾನೇ ಹೋಗಿ ತಗೊಂಡ್ಬರ್ತಿದ್ದೆ ಸರ್. ಹೌದಾ? ಗಾಡಿಲಿ ಹೋಗಿ ತಗೊಂಡು ಕಟ್ಕೊಂಡು ತಗೊಂಡ್ ಬರ್ತಾ ಇದ್ರು. ಮತ್ತೆ ಇವರು ತಗೊಂಡ್ ಬರ್ತಾ ಇದ್ರು ಹಸಿರು ಹುಲ್ಲು, ತೇವರಿ ಮೇಲೆ ಬೆಳೆ ಹಸಿರು ಎಲ್ಲ ಕಟ್ ಮಾಡಿ ತಗೊಂಡ್ಬರ್ತಿದ್ರು. ಹಾಗಾಗಿ ನಮ್ಗದು ಮಕ್ಳು ಸಪೋರ್ಟ್ ಮಾಡ್ತಿದ್ರು, ಚೆನ್ನಾಗಿತ್ತು. ಹಿಂಡಿ ಹೊಟ್ಟು ಇವೆಲ್ಲ ಹೊರಗಡೆ ಡೈರಿಯಿಂದನೇ ತಗೊಳ್ತಾ ಇದ್ವಿ, ಮತ್ತೆ ಫೀಡ್ಸ್ ಎಲ್ಲ ಡೈರಿಯಿಂದ ತಗೊಳ್ತಾ ಇದ್ದು. ಹಾಗಾಗಿ ಮಾಡ್ತಾ ಇದ್ದೆ, ಚೆನ್ನಾಗಿತ್ತು ಸರ್, ತೊಂದರೆ ಇರಲಿಲ್ಲ. ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಒಳ್ಳೆ ಆದಾಯ ಇದೆ ಹೆಣ್ಮಕ್ಳು. ಎಷ್ಟು ಯಾಕೆ ನೀವು? ಅದೇ ಮಕ್ಳು ಎಲ್ಲ ಫಿಜಿ ಅಡ್ಜಸ್ಟ್, ಊಟ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಮತ್ತೆ ಫುಡ್ ಪಾಯ್ಸನ್ ತರ ಆಗ್ಬಿಟ್ಟಿತ್ತು ಮಗ್ಳಿಗೆ. ಹಾಗಾಗಿ ಮನೆ ಅಲ್ಲೇ ಮಾಡ್ಕೊಂಡು ಹೋಗಿ ಅಲ್ಲಿ ಮಕ್ಳಿಗೆ ಹೋಗ್ಸರ ಅಲ್ಲಿ ಇದಾದ. ಮತ್ತೆ ಈಗ ಮತ್ತೆ ಅದನ್ನ ಟರ್ನ್ ಮಾಡ್ಬೇಕು ಅಂದ್ರೆ ನಾವೊಂದು ಆಸೆ ಇದೆ, ತೋಟದಲ್ಲೆ ಮನೆ ಮಾಡ್ಬೇಕು ಅಂತ. ಈ ಕುನ ಏನಾದ್ರು ಅದನ್ನ ಪ್ರಾರಂಭ ಮಾಡ್ಬೇಕು ಅಂತ ಆಲೋಚನೆ ಇದೆಯಾ? ಖಂಡಿತ ಸರ್ ಇದೆ. ಈಗ ಮಗಳದು ಫೆಬ್ರವರಿ ಹಂಗ ಮದ್ವೆ ಇದೆ, ಅದೆಲ್ಲ ಎರಡನೇ ಒಳದು ಮಗಳು ಬಾಣಂತನ ಇದೆ, ಈಗ ಮುಂದಿನ ತಿಂಗಳು ಡೆಲಿವರಿ ಇದೆ. ಇದೆಲ್ಲ ಮುಗಿಸಿ ಅಷ್ಟೊಳಗೆ ನಮ್ಗೆಲ್ಲ ಫ್ರೀ ಆಗುತ್ತೆ. ಯಾಕೆಂದ್ರೆ ಕೃಷಿಗೆ ನಿಂತ್ಕೋಬೇಕು, ಹಸುಗಳು ಕಟ್ಟಬೇಕು ಅಂದ್ರೆ ಫುಲ್ ಫ್ರೀ ಆಗಿರ್ಬೇಕು, ಅದಕ್ಕೆ ಆಗೆ ಇರ್ಬೇಕು. ಅದಕ್ಕೆ ಇದೆಲ್ಲ ಮುಗಿಸಿ ನಮ್ಮ ತೋಟದಲ್ಲಿ ಒಂದು ಮನೆ ಕಟ್ಟಿ ಅಲ್ಲಿ ಸೆಟ್ಲ್ ಆಗಿ ಒಂದು ಕುರಿ ಫಾರ್ಮ್ ಮಾಡ್ಬೇಕು ಅಂತ ಒಂದು ಆಸೆ ತುಂಬಾ ಇದೆ ನನಗೆ. ಡೈರಿ ಮತ್ತೆ ಕುರಿ ಫಾರ್ಮ್ ಮಾಡ್ಬೇಕು ಅಂತ. ಕುರಿ ಫಾರ್ಮ್ ಮಾಡ್ಬೇಕು ಅಂತ ಯಾಕೆ ಆಲೋಚನೆ ನಿಮಗೆ ಬಂತ ಅಥವಾ ಯಾರು ನೋಡಿದ್ರ? ಇಲ್ಲ ಸರ್, ನಾನು ಮಂಡ್ಯದ ಒಂದು ಹೋಗಿದ್ದೆ ಕುರಿ ಫಾರ್ಮ್ಗೆ, ಅಲ್ಲೆಲ್ಲ ನೋಡ್ಕೊ ಬಂದಿದ್ದು. ಮತ್ತೆ ಇವ್ರ ಜೊತೆ ಸಾಮಾನ್ಯವಾಗಿ ತರಬೇತಿಗಳಿಗೆ ಹೋಗ್ತಾ ಇರ್ತೀನಿ, ಇವ್ರ ಜೊತೆ ಹೋಗ್ತಾ ಇರ್ತೀನಿ. ಸಭೆ ಕರ್ಕೊಂಡು ಹೋಗಿದ್ದೀನಿ. ನಿಮ್ಮ ಕೃಷಿ ಆಸಕ್ತಿಯನ್ನು ಹೆಚ್ಚು ಹೆಚ್ಚು ಬರಲಿ ಅಂತ ಆಸಕ್ತಿನ ತಿಳ್ಕೊಳ್ಳಿ. ತಿಳ್ಕೊಂಡು ಲೈಫ್ ಇಷ್ಟೇ ಅಂತ ಥಿಂಕ್ ಮಾಡೋಕ್ಕಾಗಲ್ಲ. ನಮ್ಮನೆ ದನಗಳು ಕಮ್ಮಿ ಆದ್ಮೇಲೆ ನಾನು ಈಗ ಈ ಹಸರಳೆ ಗೊಬ್ಬರಕ್ಕೆ, ಮಂದೆ ಕುರಿ ಗೊಬ್ಬರಕ್ಕೆ ಈಟ್ ಆಗಕ್ಕೆ ಹೊರಟಿದ್ದೆ. ನಾನು ನಮ್ಮನೇಲಿ ಗೊಬ್ಬರ ಈಗ ಇಲ್ಲ, ಕೊಂಡ್ಕೊಂಡು ಹಾಕ್ಬೇಕು. ಕೊಂಡ್ಕೊಂಡಾಗ ಕಾಸು ತುಂಬಾನೇ ಕಾಸು ಬೀಳ್ತದೆ, ಅದಾಗಲ್ಲ. ಗಾಡಿ ಟ್ರ್ಯಾಕ್ಟರ್ ನಮ್ದೇ ಇರ್ಬೋದು, ತುಂಬಾ ಖರ್ಚು ತಗೊಂಡೋಗಿ ಅಕ್ಕ ಖರ್ಚು ಎಲ್ಲ ತುಂಬಾ ಕೊಡೋ ರೇಟು ಎಲ್ಲ. ಈಗ ಅದಕ್ಕೆ ಏನ್ ಮಾಡಿದ್ರೆ ಕಮ್ಮಿ ಆಗಿದೆ, ಅದಕ್ಕಾಗಿ ಏನ್ ಮಾಡಿದೀನಿ, ಈಗ ಮಂದೆ ಕುರಿ ಹಸರಳೆ ಗೊಬ್ಬರ, ಸಮೃದ್ಧಿಯಾದ ರಸದಲ್ಲಿ ಗೊಬ್ಬರ ಹೇರಳವಾಗಿರುತ್ತದೆ. ಮಾತ್ರ ಈಗ ಹೇಳಿ, ಕುರಿ ಫಾರಂ ಮಾಡಬೇಕು ಅಂತ ಅಂದ್ಬಿಟ್ಟು ಆಸಕ್ತಿ ಇದೆ ಅಂತ. ಈಗ ಕುರಿ ಫಾರಂ ಅಂತ ಅಂದ್ರೆ ಅದಕ್ಕೆ ನೀವು ಒಬ್ಬರೇ ನಿಂತ್ಕೊಂಡ್ರಾಗಲ್ಲ, ಸಪೋರ್ಟಿವಾಗಿ ಇರ್ತಾರಲ್ಲ ಸರ್. ಇವರಿರ್ತಾರೆ, ಮತ್ತೆ ನನ್ನ ಚಿಕ್ಕ ಮಗನ ನಾನು ಅದೊಂದು ಟ್ರೈನಿಂಗ್ ಇದು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅವನು ಓದಿಸ್ಬಾರ್ದು ಅಂತ ಈಗಲೇ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ? ವಿದ್ಯೆ ಇರ್ಬೇಕು. ನಾನು ಡಿಗ್ರಿ ಮಾಡಿ ಈಗ ಡಬಲ್ ಡಿಗ್ರಿ ಮಾಡ್ಕೊಂಡು ನಾನು ಮಾಡ್ತಾ ಇಲ್ಲ ವ್ಯವಸಾಯನ, ಬಿಟ್ಬಿಟ್ಟು ನಾ ವ್ಯವಸಾಯ ಮಾಡ್ತಾ ಇದ್ದೀನಲ್ವಾ. ಓದಾದ್ಮೇಲೆ ಇಲ್ಲ ನಾನು ಮಾಡಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀರಿ? ಅವ್ರಿಷ್ಟ ಅದು, ಜೊತೆಗೆ ಒಟ್ಟು ನಮ್ಮ ಒಂದು ಆಸೆ ಇದೆ, ಆಸೆ ಇದೆ. ನನ್ನ ಆಸೆಗೆ ಅವ್ನು ಸಪೋರ್ಟ್ ಮಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಅಲ್ಲ, ಪ್ರಯತ್ನ ಮಾಡ್ತೀವಿ, ಅವನು ಸರಿ. ದೊಡ್ಡ ಮಗ MBA ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲಿ ಅವನ ಕೆಲಸ ಇಲ್ಲ, ನನಗೆ ಬೋರ್ ಆಗ್ತಿದೆ, ನನ್ನ ಕೃಷಿನೇ ಆಸೆ ಇದೆ ಅಂತ ಬಂದ್ರೆ ತುಂಬಾ ಖುಷಿ, ತುಂಬಾ ಸಂತೋಷ ಪಡ್ತೀನಿ, ತುಂಬಾ ಸಂತೋಷ ಪಡ್ತೀನಿ. ಏನ್ ಬೇಕು ಮಾಡ್ಕೊಳ್ತೀನಿ, ಹಾಗಂತ ಹೇಳೋ ಸಾಧ್ಯತೆ ಇದೆಯಾ? ಇಲ್ಲ ಸರ್, ಏನ್ ಬೇಕಾದ್ರು ಮಾಡ್ತೀನಿ, ಕೃಷಿ ನಾನು ಮಾಡ್ತೀನಿ, ಬರೀ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ಏನ್ ಬೇಕಾದ್ರು ಮಾಡ್ತೀನಿ. ಕುಮಾರ್ ಅವರೇ, ಎಷ್ಟು ಗಂಟೆಗಳ ಕಾಲ ನೀವು ಭೂಮಿನಲ್ಲಿ ಜಮೀನಲ್ಲಿ ದುಡಿಮೇಲೆ ಇರ್ತೀರಿ? ನಾನು ಬೆಳಗ್ಗೆ ಎದ್ದು ಮನೆಯಲ್ಲೇ ಸ್ನಾನ ಮಾಡಿ ಪೂಜೆ ಮಾಡಿ ಇವೆರಡು ಮಾಡ್ದೇನೆ ಹೋಗಲ್ಲ. ನಾನು ಯಾವ ಸಾಮಾನ್ಯ, ನಾನು ದೈವ ನಂಬಿರೋ, ನಾನು ತಂದೆ ತಾಯಿನ ದೇವರು ಅನ್ಕೊಂಡಿರೋ, ನಾನು ಎಷ್ಟು ಸಮಯ ಬೇಕಾದ್ರೆ ನಾನು ನಾನು ಮ್ಯಾಕ್ಸಿಮಮ್ ಸಂಜೆ ತನಕನೂ ಆಗ್ಬೋದು. ಯಾವುದೇ ರೈತರಿಗೂ ಬಿಡುವು ಇದ್ದಾಗ ಬಿಡುವಿನ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಕೆಲವೊಂದು ಅವರ ಹವ್ಯಾಸಗಳಲ್ಲಿ ಭಾಗವಹಿಸಲಿರುತ್ತೆ, ಆ ಥರದ ಯಾವ್ದು ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ವಿ ನೀವು? ನನಗೆ ಹವ್ಯಾಸ ಇರೋದು ಅಂದ್ರೆ ಈ ನಡುವೆ ಇತ್ತೀಚೆಗೆ ಸ್ವಲ್ಪ ಹಾಡು ಹೇಳೋದು ತುಂಬಾನೇ ಖುಷಿ ಸಂತೋಷ ಕೊಡ್ತದೆ ನನಗೆ. ನೀವೇ ಹಾಡ್ತೀರಿ ನೋಡೋಣ, ಯಾವ್ದು ಅವರು ಒಂದು ಹಾಡು ಹಾಡಿ ನಮ್ಮ ರೈತರಿಗಾಗಿ. ನಿಮ್ಮ ಶ್ರೀಮತಿ ಅವರು ಹಾಡಕ್ಕೆ ಬಂದ್ರೆ ಜೊತೆಗೆ ಸೇರಿಸ್ಕೊಳ್ಳಿ. ಒಂದು ಜನಪದ ಗೀತೆ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈನಷ್ಟು ಮೋಡನಾಗೆ ಭೂಮಿ ತೂಕದ ಗಾಳಿ ಬಿಸಿ, ಅಂಗೈನಷ್ಟು ಮೋಡನಾಗೆ ಭೂಮಿ ತೂಕದ ಗಾಳಿ ಬಿಸಿ, ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯಿ, ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಎರಿ ಮ್ಯಾಗಳ ಬಲ್ಲಳರಾಯ, ಎರಿ ಮ್ಯಾಗಳ ಬಳ್ಳಳರಾಯ, ಕೆರೆಯ ಬಳಗರ ಬೆಸ್ತರ ಹುಡುಗ, ಎರಿ ಮ್ಯಾಗಳ ಬಳ್ಳಳರಾಯ, ಕೆರೆಯ ಬಳಗರ ಬೆಸ್ತರ ಹುಡುಗ, ಓಡಿ ಓಡಿ ಸುದ್ದಿ ಕೊಡರಯ್ಯೋ ನಾ ನಿಲ್ಲುವಳಲ್ಲ, ಓಡಿ ಓಡಿ ಸುದ್ದಿ ಕೊಡಿರಯ್ಯೋ ನಾ ನಿಲ್ಲುವಳಲ್ಲ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಆರು ಸಾವಿರ ವಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ, ಆರು ಸಾವಿರ ವಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ, ಸೋಲು ಸೋಲಿಗೆ ಮಣ್ಣನ್ನು ಹಾಕಿಸಯ್ಯೋ ನಾ ನಿಲ್ಲುವಳಲ್ಲ, ಸೋಲು ಸೋಲಿಗೆ ಮಣ್ಣನ್ನು ಹಾಕಿಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ, ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ, ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾ ನಿಲ್ಲುವಳಲ್ಲ, ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಒಂದು ಬಂಡಿಲಿ ವಿಳ್ಳೇ ದಡಕೆ ಒಂದು ಬಂಡಿಲಿ ತಿಗಿಳಿ ತಮಟ, ಒಂದು ಬಂಡಿಲಿ ವಿಳ್ಳೇ ದಡಕೆ ಒಂದು ಬಂಡಿಲಿ ತಿಗಿಳಿ ತಮಟ, ಮೂಲೆ ಮೂಲೆಗೆ ಗಂಗಮ್ಮನ ಮಾಡಿಸಯ್ಯೋ ನಾ ನಿಲ್ಲುವಳಲ್ಲ, ಮೂಲೆ ಮೂಲೆಗೆ ಗಂಗಮ್ಮನ ಮಾಡಿಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ತಾರ ಅವರೇ ಏನು ಮನೆಯಲ್ಲೆಲ್ಲ ಹಾಡ್ತಾ ಇರ್ತಾರ ಬಿಡು ಟೈಮಲ್ಲಿ? ಬಿಡು ಟೈಮಲ್ಲಿ ಫುಲ್ ಇವ್ರ ಹಾಡೇ ಆಗೋಗುತ್ತೆ ಸರ್. ನಿಮ್ಗೆ ಒಳ್ಳೆ ಮನೋರಂಜನೆ ಸಿಕ್ಕುತ್ತಲ್ಲ? ಖಂಡಿತ ಖಂಡಿತ. ಹೇಗಂತಾರೆ ಮಕ್ಕಳೆಲ್ಲ ಇವ್ರ ಹಾಡು ಕೇಳಿ? ಏನಿಲ್ಲ ಅಂದ್ರೆ ಒಂದು ಅವ್ರಿಗೊಂದು ಖುಷಿ ಸಿಗುತ್ತಾ ಇರ್ತಲ್ವಾ, ಒಂದು ಗೀತೆಯಲ್ಲಿ ಅವ್ರಿಗೆ ಖುಷಿ ಸಿಗ್ತಾ ಇದೆ ಅಂದಾಗ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು? ಎಂಜಾಯ್ ಮಾಡಿ. ನಿಮ್ ಖುಷಿ ಕೃಷಿ ಮಾಡಿದ್ರೆ ಎಷ್ಟು ಸಂತೋಷ ಆಗ್ತಾ ಇದೆ, ಸಂಗೀತ ಕಾಡಿದಾಗ ಅಷ್ಟಕ್ಕಿಂತ ಜಾಸ್ತಿ ಸಂತೋಷ ಆಗ್ತದೆ. ನೀವೇನೇ ಹೇಳಿ ಆ ಹಾಡು ಅನ್ನೋದಿಲ್ಲ, ಸಂಗೀತ ಅನ್ನೋದು ಎಷ್ಟೋ ರೋಗನ ವಾಸ ಮಾಡುತ್ತೆ ಅಂತ ಹಿಂದೆ ಸಾಕಷ್ಟು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಸಾಕಷ್ಟು ಈಗ ಎಷ್ಟೋ ಜನ ನೀವು ಒಳ್ಳೆ ಸಂಗೀತ ಹಾಡು ಕೇಳ್ತಾ ಇರಪ್ಪ ಅಂತಾರೆ, ಯಾವುದೇ ನಮ್ಗೆ ಏನೋ ನೋವು ಬೇಜಾರಾದ ತಕ್ಷಣ ಹಾಡು ಹಾಕೊಂಡ್ಬಿಡ್ತೀವಿ ಒಂದು, ಈಗ ಹೆಡ್ಫೋನ್ ಇದೆ ಇದೆ ಏನೋ ಒಂದು ಟಿ ವಿ ಇದೆ ಇದೆ ಹಾಡಾಕೊಂಡು ಕೇಳ್ಬಿಟ್ಟಾಗ ಒಂದು ಒಳ್ಳೆ ಹಾಡನ್ನು ಕೇಳಿದಾಗ ನಮ್ಗೆ ಅದು ಎಷ್ಟೇ ಬೇಜಾರಾಗಿದ್ರು ಮರ್ತೋಗ್ಬಿಡ್ತದ. ಈಗ ಅವ್ರು ಹಾಡಿದಾಗ ನೀವು ಹಾಡಬೇಕು ನಾನು ಅಂತ ಏನು ಅನ್ಸಲ್ವಾ? ಇಲ್ಲ ಸರ್. ಈ ಮನುಷ್ಯನಿಗೆ ದುಃಖ ಆಗಲಿ ಸುಖ ಆಗಲಿ ಅದನ್ನು ಅಭಿವ್ಯಕ್ತಪಡಿಸೋದಕ್ಕೆ ಹಾಡು ಒಂದು ಮಾಧ್ಯಮ. ಆದರೆ ಒಬ್ಬ ರೈತ ಯಾವುದೇ ಬೆಳೆಯಲ್ಲಿ ನಷ್ಟವನ್ನು ಅನುಭವಿಸಬಾರ್ದು, ಮತ್ತು ನನಗೆ ಯಾವಾಗಲೂ ಬೆಳೆ ನಾನು ಬೆಳೆದಂಥದ್ದು ಉತ್ತಮವಾಗಿ ಒಳ್ಳೆ ಬೆಳೆ ಬರಬೇಕು, ಮತ್ತು ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಸಿಗಬೇಕು ಅಂತ ಆಲೋಚನೆ ಮಾಡಬೇಕು, ಮತ್ತು ಆ ರೀತಿಯಲ್ಲಿ ಕೃಷಿಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಆ ರೈತರು ಏನು ಮಾಡಬೇಕು ಅಂತ ನೀವು ಹೇಳ್ತೀರಿ? ರೈತ ಮೊದಲು ಏನೇ ವ್ಯವಸಾಯ ಮಾಡೋದಕ್ಕೆ ಮುಂಚೆ ಒಂದು ಪ್ಲ್ಯಾನ್ ಮಾಡ್ಕೋಬೇಕು, ಅವನು ಒಂದು ಯೋಜನೆ ಇರಬೇಕು ಅವನಿಗೆ. ಎತ್ತೀತು ಕೊಟಕೊಟ್ಟು ಅಂದ್ರೆ ಎತ್ತು ಈಯಲ್ಲ ಕೊಟ್ಟಿಗೆ ಕಟ್ಟಕ್ ಆಗಲ್ಲ. ಮೊದಲು ನಾವು ಪ್ಲಾನ್ ಮಾಡಿದಷ್ಟು ಏನಾಗುತ್ತೆ, ನಮ್ಮ ಮನಸ್ಸಿನ ಸ್ಥಿತಿ ಚೆನ್ನಾಗುತ್ತೆ. ಆಮೇಲೆ ನನ್ನ ಭೂಮಿ ಯಾವ ರೀತಿ ಇದೆ, ನಾನು ಈ ವರ್ಷ ಏನು ಫಸಲು ಬೆಳಿಬೋದು, ಯಾವ ಫಸಲು ಬಗ್ಗೆ ಆಲೋಚನೆ ಮಾಡ್ಬೋದು, ಹೈಬ್ರಿಡ್ ವೆರೈಟೀಸ್ ಹಾಕ್ಬೇಕಾ, ಸಣ್ಣ ಭತ್ತ ಹಾಕ್ಬೇಕಾ, ಇಲ್ಲ ಅದು ಕೃಷಿ ಅಧಿಕಾರಿಗಳಿಂದ ಮಾಹಿತಿ ತೊಗೋಬೇಕಾ, ಇಲ್ಲ ನನ್ನ ಅಕ್ಕಪಕ್ಕ ರೈತ ಏನಾದ್ರು ಒಂದು ಒಳ್ಳೇದು ಮಾಡಿದ್ದೇನೆ, ಕಳೆದ ವರ್ಷ ನಮ್ಮ ಅಕ್ಕಪಕ್ಕ ರೈತ ಏನು ಬೆಳೆದಿದ್ದ, ಯಾವ ಫಸಲಾಗಿ ಬೆಳೆದಿದ್ದ, ಏನು ಇಳುವರಿ ತೆಗೆದಿದ್ದ, ಇದ್ರ ಬಗ್ಗೆ ಎಲ್ಲ ಫಸ್ಟ್ ಅವರು ಮನವರಿಕೆ ಮಾಡ್ಕೋಬೇಕು. ಹೆಂಗೋ ಅತ್ತಗೆ ಮಳೆ ಬೀಳ್ತಾ ಹೋಗೋದು ಏನೋ ಒಂದು ಮಾಡು, ಕಲ ನೀರು ಬಿಟ್ರ ಒಂದು ಏನೋ ಒಂದು ಭತ್ತ ಹಾಕ್ಬಿಡೋಣ, ಎಲ್ಲರೂ ಹಾಕ್ಬಿಡ್ತಾವ್ರೆ ನಾವು ಮಾಡ್ಬಿಡೋಣ. ಈಗ ಅವನು ಏನು ಹಾಕ್ತಾವನೆ ಅದನ್ನೇ ನಾನು ಹಾಕ್ಬೇಕು ಅಂತ ಏನಿಲ್ಲ. ನಮ್ಮದಾದ ಒಂದು ಯೋಜನೆ ಮಾಡ್ಕೋಬೇಕು ಫಸ್ಟು, ನಾನೀಗ ಕಾಳುಗಳು ಹಾಕಿ ಬೆಳಿಬೇಕಾ, ಇಲ್ಲ ನಾನು ಹಸಿರಲ್ಲೇ ಗೊಬ್ಬರ ಹಾಕೊಂಡು ಬೆಳೆಯೋ ವ್ಯವಸ್ಥೆ ಮಾಡಬೇಕಾ, ಇಲ್ಲ ತರಕಾರಿ ಮಾಡಬೇಕಾ, ಟೊಮೊಟೊ ಮಾಡಬೇಕಾ, ಈಗ ಈ ರೀತಿ ಆಗ್ಬಾರ್ದು. ನಾವು ಮೊದಲು ನಾವು ಪ್ಲ್ಯಾನ್ ಮಾಡಿದ್ರೆ ಏನೂ ಮಾಡಬಾರ್ದು. ಆಮೇಲೆ ನಮ್ಮ ಬಡ್ಜೆಟ್ ಏನಿದೆ ನೋಡ್ಕೋಬೇಕು, ನಮ್ಮ ಬಡ್ಜೆಟ್ ತಕ್ಕಂತೆ ಮಾಡೋಕ್ಕಾಗಲ್ಲ, ಬಡ್ಜೆಟ್ ಮೀರಿ ಬೇರೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದು ರೈತ ಫಸ್ಟು ಆಲೋಚನೆ ಮಾಡಬೇಕು. ಆಮೇಲೆ ನನ್ನಲ್ಲಿ ಏನು ಸಹಾಯ ಆಗ್ತಾ ಇದೆ, ನಮ್ಮ ಮನೇಲಿ ಏನೆಲ್ಲ ಸಹಾಯ ಇದೆ, ನನ್ನ ಹತ್ರ ಏನೆಲ್ಲ ಯಂತ್ರೋಪಕರಣಗಳಿದ್ದಾವೆ, ನಾನು ಯಾರಿಂದ ಏನು ಮಾಡಿದ್ರೆ ಎಷ್ಟಾಗುತ್ತೆ, ಯಾವ ರೀತಿ ತಿಳಿ ಹಾಕಿ ಅದನ್ನು ಮುಂದೆ ಹೆಚ್ಚು ಬೆಳೆಯೋಕೆ ಅವಕಾಶ ಆಗುತ್ತೆ, ಇವನ್ನೆಲ್ಲ ಮನವರಿಕೆ ಮಾಡ್ಕೋಬೇಕು. ಸುಮ್ಮನೆ ಯಾವುದೋ ಒಂದು ತೊಗೊಂಡಾಗ ಹಾಕ್ಬಿಟ್ಟು ಬೆಳೆದ್ಬಿಟ್ಟು ನನಗೆ ಆಯಿತು ಲಾಸ್ ಆಗಲಿಲ್ಲ ಅಂದರೆ ಅದಕ್ಕೆ ನಮ್ಮ ಭೂಮಿ ಕಾರಣ ಅಲ್ಲ, ನಾವು ಕಾರಣ. ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಬೇಕು, ನಾವು ಪ್ರಯತ್ನ ಮಾಡಬೇಕು. ಅವಳು ಎಲ್ಲ ಪ್ರಯತ್ನಕ್ಕೂ ರೆಡಿ ಇದ್ದಾಳೆ ಭೂಮಿ, ನಾವು ಮಾಡಬೇಕಲ್ಲ. ಅಲ್ಲಿ ನಾಟಿ ಹಾಕ್ಬಿಟ್ಟು ಏನು ಮಾಡಲಿಲ್ಲ ಅಂದರೆ ಅದು ಹಂಗೆ ಬೆಳ್ಕೊಂಡೆಲ್ಲ ಲೋಟ್ ಬೆಳ್ಕೊಂಡೆಲ್ಲ ಹೋಗಿರ್ತದೆ. ತಿರ್ಗಿ ಅದು ಕಳೆ ತೆಗೆದು ನಿರ್ವಹಣೆ ಮಾಡೋದಕ್ಕೆ ಒಂದು 4 ಖರ್ಚು ಬೇಕು, ಮೇಲೆ ಹಾಕಿದ್ರೆ 20 ಮೂಟೆ 10 ಮೂಟೆ ಭತ್ತ ಆಗಲ್ಲ, ಖರ್ಚಿನ ದುಡ್ಡೆ ಆಗಲ್ಲ. ನಾನು ಸದಾರು ಸೋದೋಗ್ಬಿಟ್ಟೆ ಹೋಗ್ಬಿಟ್ಟು ಅಂತ ಯಾಕೆ ಸೋದೋಗ್ತೀರಾ? ಸೊ ನಾವು ಪ್ಲಾನ್ ಮಾಡ್ಕೊಂಡು ಮುಂದೆ ಬರಬೇಕು ಬುದ್ಧಿವಂತಿಕೆಯಲ್ಲಿ. ಈಗ ಆಧುನಿಕ ತಂತ್ರಜ್ಞಾನ ಇದೆ, ಆಮೇಲೆ ನಮ್ಮ ಸಾಕಷ್ಟು ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆ ಮಾಡಿ ಮಾಡಿ ಏನೆಲ್ಲ ಮಾಡಬೇಕು ರೈತರಿಗೆ ಮಾಡ್ತಾ ಇದ್ದಾರೆ ಇವತ್ತವರು. ಅದನ್ನು ನಾವು ಉಪಯೋಗಿಸ್ಕೋಬೇಕು. ಅಯ್ಯೋ ಅವನೇನು ಹೇಳ್ಬಿಟ್ಟೋದ ಅಂತ ಅದೇನು ಮಾಡಿ ಬಲ ತೆಗೆ ಹೋಗ್ಬಿಟ್ಟ ತೆಗೆ ಗದ್ದೆ ಹೋದ್ಬಿಟ್ಟ ತೆಗೆ ಬಿಸಾಕ್ಬಿಟ್ಟು ಹೇಳ್ಬಿಟ್ಟೆ ಮತ್ತೆ ಹಾಕ್ಬಿಟ್ಟು ರಾಗಿ ಗೊಬ್ಬರ ಕೊಟ್ಬಿಟ್ಬಿಡೋಣ ಅಂದ್ರೆ ಅದು ಹಂಗೇದು ಅನ್ಕೊಳ್ಳೋದು. ಅವನಿಗೇನು ಸರ್ಕಾರ ಸಂಬಳ ಕೊಡ್ತದೆ ಅವನಿಗೇನು ಆಗ್ಬೇಕಲ್ಲ, ನಾವು ತಾನೇ ಇಲ್ಲಿ ಮಾಡೋರು ಬಲ ದುಡ್ಡಾರ ಕೊಡೋರೋಕ್ಕೆಲ್ಲ ಅಂತಾರೆ. ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಭೂಮಿ ಮಾಡೋಕ್ಕಾಗಲ್ಲ. ಹಣನೂ ಹೆಂಗೆ ಮುಖ್ಯನೋ ವ್ಯವಸಾಯನೂ ಅಷ್ಟೇ ಮುಖ್ಯ. ವ್ಯವಸಾಯದ ಜ್ಞಾನ ಇದೆಯಲ್ಲ ತುಂಬ ದೊಡ್ಡದು. ಇವತ್ತು ಯಂತ್ರಗಳು ಬರಲಿಲ್ಲ, ಈಗ ವಿಜ್ಞಾನಿಗಳು ಕಳೆದು ಯಂತ್ರಗಳು ತರಲಿಲ್ಲ ಅಂದರೆ ನಾವು ವ್ಯವಸಾಯ ಮಾಡೋಕ್ಕಾಗ್ತಿರಲಿಲ್ಲ, ಕಂಪ್ಲೀಟ್ ಸೋತ್ಬಿಡ್ತಿದ್ದೋ ನಾವು. ಕಾರ್ಮಿಕರೇ ಇಲ್ಲ, ಕೂಲಿ ಕಾರ್ಮಿಕರೇ ಇಲ್ಲ, ದುಡಿಯೋರಿಲ್ಲ. ನಾವು ಸಾಧ್ಯವಾದಷ್ಟು ಯಂತ್ರಗಳನ್ನ ಬಳಸಿ ಕೆಲಸ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆಗೋದಿಲ್ಲ ಅಂದ್ರೆ ಮ್ಯಾನ್ಯುವಲ್ ವರ್ಕ್ ಮಾಡ್ಕೊಳ್ಳೋಣ. ಮ್ಯಾನ್ಯುವಲ್ ವರ್ಕ್ ಏನು ಕಾಸ್ಟ್ ಬೀಳ್ತದೆ, ಅದ್ರಲ್ಲಿ ಏನು ಖರ್ಚು ವೆಚ್ಚ ಆಗುತ್ತೆ ನೋಡ್ಕೋಬೇಕು. ನಾವು ಸಮಯಕ್ಕೆ ಕರೆಕ್ಟಾಗಿ ಮಾಡಬೇಕು ವ್ಯವಸಾಯನ. ನಾಟಿ ಹಾಕ್ಬೇಕು 25 ದಿನದೊಳಗೆ ನಾಟಿ ಹಾಕ್ಬೇಕು. ನಾವು 1.5 ತಿಂಗಳು ನಾಟಿ ಹಾಕಿದ್ರೆ ಏನಾಗುತ್ತದು, ಏನೂ ಆಗಲ್ಲ. ಅದು 1.5 ತಿಂಗಳು ನಾಟಿ ಹಾಕಿದ್ರೆ ಏನಾಗುತ್ತೆ, ಅವ್ನು ಕಳೆ ಕೀಳೋದು. ಈಗ ನಾಟಿ ಹಾಕಿದ್ಮೇಲೆ ಒಂದು 20-25 ಸ್ವಲ್ಪ ಕಿತ್ತು ಆದ ಮಾಡಬೇಕು ಅಂತಿದೆ. ಒಂದು 25-35 ದಿನದೊಳಗೆ ವೀರ್ಯನ ಸಾರಜನಕ ಕೊಡಬೇಕು ಅಂತ ಕೆಲವು ನಿಯಮಗಳು ಮಾಡಿದ್ದಾರೆ. ಅವನ್ನೆಲ್ಲ ಬಿಟ್ಬಿಟ್ಟು ನಾವು 2 ತಿಂಗಳು ಬಿಟ್ಕೊಂಡು ವೀರ್ಯ ಕೊಟ್ಟರೆ ಏನಾಗುತ್ತದು, ಏನಕ್ಕೂ ಉಪಯೋಗ ಬರಲ್ಲ. ಈಗ ಕುಯಿಲ್ ಭತ್ತ ಬಂದಾಗ ಒಂದು ವಾರದಲ್ಲಿ ಹೆಚ್ಚು ಕಮ್ಮಿ ಕುಯ್ಬೇಕು. 1 ತಿಂಗಳು ಬಿಟ್ಟರೆ ಕೂದ್ರೆ ಏನಾಗುತ್ತೆ, ಎಲ್ಲ ಭೂಮಿಗೆ ಉದುರೋಗುತ್ತೆ. ಅದಕ್ಕೆಲ್ಲಕ್ಕೂ ಪ್ಲಾನ್ ಮಾಡ್ಕೋಬೇಕು. ನಾವು ಪ್ಲಾನ್ ಮಾಡಿಕೊಂಡು ನಮ್ಮ ಕೆಲಾಗಿದ ಕೆಲಸ ಮಾಡ್ಕೋಬೇಕು, ಬೇಡವಾ ಲೇಬರ್ ಕೊಟ್ಟು ಮಾಡಿಸೋ ವ್ಯವಸ್ಥೆಗೂ ರೆಡಿ ಇರಬೇಕು. ಆಮೇಲೆ ಇಳುವರಿನ ಹೆಚ್ಚು ತೆಗೆಯುವಂತ ಪ್ರಯತ್ನ ಮಾಡಬೇಕು ಮ್ಯಾಕ್ಸಿಮಮ್. ಈಗ ನಮ್ಮ ಕೇಳುಗರಲ್ಲಿ ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮ ಹೊಸ ಹೊಸ ಪ್ರಯೋಗಗಳನ್ನು ಅವರು ತಿಳ್ಕೋಬೇಕು ಅನ್ನೋಂಥ ರೈತರು ಇರ್ತಾರೆ, ಅಂಥವರು ನಿಮಗೆ ಕರೆ ಮಾಡಿ, ದೂರವಾಣಿ ಕರೆ ಮಾಡಿ ನಿಮ್ಮಿಂದ ಮಾಹಿತಿ ಪಡ್ಕೋಬೇಕು ಅಂದರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 9-4-3-2-1-6 ಹೇಳಿ. ಇನ್ನೊಂದು ಸರ್ 99-45-94-32-16 99-45-32-16 ನೀವು ಎನಿ ಟೈಮ್ ಯಾರು ಬೇಕಾದ್ರೆ ಕರೆ ಮಾಡ್ಬೋದು. ನನ್ನಲ್ಲಿರೋ ಮಾಹಿತಿ ನಿಮ್ಗೆ ಹಂಚ್ಕೊಳ್ಳೋಕೆ ನಾನು ಯಾವಾಗಲೂ ಹಿಂದೆ ಸರಿಯಲ್ಲ. ಅಕಸ್ಮಾತ್ ನಾನು ಫೋನ್ಗೂ ಸಿಕ್ಕಲಿಲ್ಲ ಅಂದರೆ ನಾನು ಮಿಸ್ ಕಾಲ್ ಇದ್ರು ನಾನು ವಾಪಸ್ ನಿಮ್ಗೆ ಮಾಡ್ತೀನಿ ವಾಪಸ್ಸು. ರೈತ ಯಾವತ್ತೂ ಸೋಲಲ್ಲ, ಅವನು ಗೆಲುವು, ಗೆಲುವುದಾರ, ಗೆಲ್ಲೇಬೇಕು, ಅದು ನನ್ನ ಅಭಿಲಾಷೆ. ಒಳ್ಳೇದಾಗ್ಲಿ ಕುಮಾರ್ ಅವರೇ, ನೀವಿಬ್ರು ಕೂಡ ಬಂದು ನಮ್ಮ ಜೊತೆಗೆ ಮಾತನಾಡಿದಿರಿ, ಅದು ಪ್ರಯೋಗಶೀಲರಾಗಿ ಮತ್ತು ಪ್ರಗತಿಪರವಾಗೂ ಕೂಡ ಕೃಷಿಯನ್ನು ನಡೆಸ್ತಾ ಇದ್ದೀರಿ, ಒಳ್ಳೇದಾಗ್ಲಿ. ಈಗ ತಾರಾ ಮೇಡಮ್ ಅವ್ರಿಗೂ ಕೂಡ ಹೊಸ ಆಲೋಚನೆಗಳು ಬಂದಿದೆ ನಿಮ್ಮ ಶ್ರೀಮತಿ ಅವ್ರಿಗೆ. ಬರ್ಲಿ ಮಾಡ್ಲಿ, ಖಂಡಿತ ಮಾಡ್ಲಿ, ನಾನು ಖಂಡಿತ ಸಾಥ್ ಕೊಡ್ತೀನಿ. ಪುನಃ ಪಶುಪಾಲನೆ ಏನು ಮಾಡಬೇಕು, ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಅವರ ಇಚ್ಛೆ ಇದೆ, ಅದು ಕೂಡ ಯಶಸ್ವಿ ಆಗಲಿ, ಒಳ್ಳೇದಾಗ್ಲಿ ಅಂತ ನಿಮ್ಮ ಇಬ್ಬರಿಗೂ ಕೂಡ ನಮ್ಮೆಲ್ಲ ರೈತರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ. ನಾವು ಎಷ್ಟೇ ನಷ್ಟ ಆಗಲಿ ಹೇಮಂತ್ ಅವರೆ, ಎಷ್ಟೇ ನಷ್ಟ ಆದರೂ ಬಿಸ್ನೆಸ್ನ ಕೆಲವು ನಷ್ಟ ಆದ ಕ್ಲೋಸ್ ಮಾಡ್ತೀವಿ, ನಾವು ಭೂಮಿನ ಕ್ಲೋಸ್ ಮಾಡಲ್ಲ. ನಷ್ಟ ಆದರೂ ಮುಂದೆ ವರ್ಷ ಉಳೋ ಪ್ರಯತ್ನ ಮಾಡೇ ಮಾಡ್ತೀವಿ, ಅದನ್ನು ಉಳೋ ಪ್ರಯತ್ನ ಮಾಡ್ತೀವಿ ಅಂದರೆ ಮನಸ್ಸಿನ ಪ್ಲಾನ್ ಮಾಡ್ಕೊಂಡು ಪ್ರಯತ್ನ ಮಾಡಬೇಕು, ಆಗ ಭೂಮಿ ತಾಯಿ ನನ್ನ ಜೊತೇಲಿ ಇರ್ತಾಳೆ. ಈ ವರ್ಷ ಲಾಸ್ ಆಗೋಯ್ತು, 20,000 ಆಗಲಿಲ್ಲ, 50,000 ಆಗಲಿಲ್ಲ, ಸೋತೋಗ್ಬಿಟ್ಟೆ, ಬೇಡ ಭೂಮಿ ಪಾಳ್ಬಿಟ್ಬಿಡ್ತೀನಿ ಅಲ್ಲ, ಮುಂದೆ ವರ್ಷ ನಾವು ದುಡಿತೀವಿ. ಅದೇ ಅನ್ನದಾತನ ಒಂದು ಗೌರವ, ಅನ್ನದಾತವೋ ಸುಖೀ ಭವ ಅನ್ನೋದಕ್ಕೆ ಯಾವಾಗಲೂ.